ಕೀಟ ಮತ್ತು ರೋಗಬಾಧೆ ಸಮಸ್ಯೆ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು, ಹೇಗೆ ನಿರ್ವಹಣೆ ಮಾಡಬೇಕು, ಯಾವೊಂದು ಔಷಧಿಗಳನ್ನು ಸಿಂಪರಣೆ ಮಾಡಬೇಕಂತಕ್ಕಂಥ ವಿಚಾರ ಭಾಳ ಮುಖ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ಕರೆಯನ್ನು ಮಾಡಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು. ನಮ್ಮ ಫೋನ್ ಸಂಖ್ಯೆ 0853223235. ಇನ್ನೊಂದು ಫೋನ್ ಸಂಖ್ಯೆ 9449817322. ಇನ್ನೊಮ್ಮೆ ಹೇಳ್ತೀನಿ ಫೋನ್ ಸಂಖ್ಯೆಯನ್ನು 0243263565. ಮತ್ತೊಂದು ಫೋನ್ ಸಂಖ್ಯೆ, ಮೊಬೈಲ್ ಸಂಖ್ಯೆ 9449817322. ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಕೀಟ ಮತ್ತು ರೋಗ ನಿರ್ವಹಣೆ ಬಗ್ಗೆ ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರು ಮತ್ತು ಅಜಿತ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಎಲ್ಲ ರೈತರ ಪರವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರೇ, ರೈತರ ಒಂದು ಪರವಾಗಿ ಪ್ರಶ್ನೆ ಏನಂತಂದರೆ, ಹೇಗನಿಸದು ಈ ಸಲ ಎಲ್ಲ ಬೆಳೆಗಳಲ್ಲಿ ತಾವು ಕ್ಷೇತ್ರ ವೀಕ್ಷಣೆಯನ್ನು ಮಾಡಿರ್ತೀರಿ, ಕೀಟಬಾಧೆ ಬೆಳೆಗಳಲ್ಲಿ ಹೇಗೆ ಅನಿಸುತ್ತೆ, ಹೋದ ವರ್ಷ ನೋಡಿದ್ರೆ ಈ ವರ್ಷ ನೋಡಿದ್ರೆ ಎಲ್ಲ ಬೆಳೆಗಳಲ್ಲಿ? ಸೊ ರೈತ ಬಂಧುವರಿಗೆ ನಮಸ್ಕಾರ. ಮುಖ್ಯವಾಗಿ ಈಗ ಹತ್ತಿ ಬೆಳೆಗೆ ಹೇಳೋದಾದರೆ, ಈಗ ಹತ್ತಿ ಬೆಳೆಯು ಸುಮಾರು 45 ದಿವಸದ ಬೆಳೆ ಇದೆ ನಮ್ಮ ರಾಯಚೂರು ಜಿಲ್ಲಾ ಸುತ್ತಮುತ್ತದಲ್ಲಿ. ಈಗ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕೀಟದ ಬಾಧೆ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಯಾಕಂದ್ರೆ ನಾವು ತುಂಬಾ ವೀಕ್ಷಣೆ ಮಾಡಿದೀವಿ. ಈಗ ಒಂದು ಕರೆ ಇದೆ ಸರ್. ಹಲೋ, ಹಲೋ, ನಮಸ್ಕಾರ. ಕೇಳ್ರಿ, ಪ್ರಶ್ನೆ ಕೇಳ್ರಿ. ತಮ್ಮ ಹೆಸರು ರೀ? ನಮ್ಮ ಹೆಸರು ನಜೀರ್ ಸಾಬ್ ಅಂತ, ಆಶಾಪುರ್ ರೀ. ಹಾ ನಜೀರ್ ಸಾಬ್ ಅವ್ರೆ, ಕೇಳಿ, ಏನ್ ಬೆಳೆ ಹಾಕಿದಿರಿ, ರೋಗ ಕೀಟದ ಬಗ್ಗೆ ಸಮಸ್ಯೆಗಳು? ಸರ್ ಹತ್ತಿ ಬಿತ್ತಿ 2 ತಿಂಗಳಾಯ್ತು ಸರ್. ಹ್ಮ್, ಏನ್ ಹಾಕಿ? ಹತ್ತಿ ಹತ್ತಿ ಬಿತ್ತಿ ಹತ್ತಿ ಸರ್. ಹ್ಮ್, ಅದಕ್ಕ ಈಗ ಸಸ್ಯ ಏನು, ಆಮೇಲೆ ಎಲೆ ಸಿಲ್ವರ್ ಕಲರ್ ಬಂದಂಗ ಆಗ್ಯದ ಸರ್. ಸರಿ, ಈಗ 2 ತಿಂಗಳಾಯ್ತಾ, ನೀವು ಮತ್ತೇನಾದ್ರು ಸ್ಪ್ರೇ ಮಾಡಿದಾರ ನಜೀರ್ ಅವರೇ? ಸಾಫು ಮಾನಕೋಡ ಬಸ್ ಎರಡು ಮಾಡಿವಿ ಸರ್. ಈಗ ಅದು ಹೊಡೆದ ಮೇಲೆ ಅಂತ ಕಡಿಮೆ ಆಗಿರ್ಬೇಕಲ್ಲ? ಇಲ್ಲ ಸರ್, ಮತ್ತೆ ಅದು ಹಂಗೆ ಸರ್, ಕಡಿಮೆ ಆಗಿಲ್ಲ. ಹೌದಾ? ಸರಿ, ಈಗ ಈಗ ಹೊಡೆದ ಎಷ್ಟು ದಿವಸ ಆಯ್ತಾವು ಸರ್? ಹೊಡೆದು ಒಂದು ವಾರ ಮ್ಯಾಗ ಆಯ್ತು ಸರ್. ಸರಿ, ಈಗ ಫಿಪ್ರೋನಿಲ್ ಅಂತೇಳಿ ಒಂದು ಔಷಧಿ ಬರುತ್ತೆ ಮಾರ್ಕೆಟ್ ಅಲ್ಲಿ, ರೀಜೆಂಟ್ ಅಂತೇಳಿ ಪ್ರಚಿತವಾಗಿ ಸಿಗುತ್ತೆ. ಇದನ್ನ 1 ಲೀಟರ್ 1 ml 1 ಲೀಟರ್ ನೀರಿಗೆ, ಅಂದ್ರೆ 1 ಎಕರೆಗೆ ಸುಮಾರು 150 ml ಇಂದ 200 ml ಸಾಕು. ಹೊಡಿಬಹುದು. ಇದು ನಾವು ಏನ್ ಶೀರ್ ಅಂತೀವಿ, ತ್ರಿಪ್ಸ್ ಅಂತ ಹೇಳ್ತೀವಿ, ಅಲ್ಲೆಲ್ಲೆಲ್ಲಿ ಜಿಗಿ ಉಳಕ್ಕೂ ಸಹಿತ ಇದು ಕಂಟ್ರೋಲಿಗೆ ಬರುತ್ತೆ. ಇಲ್ಲ, ಇದ್ರ ಬದಲಿಗಾಗಿ ಇನ್ನೊಂದು ಫ್ಲೋನಿಕಮೈಡ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನು ಸಹಿತ 1 ಗ್ರಾಮ್ ಪ್ರತಿ ಲೀಟರ್ಗೆ, ಅಂದ್ರೆ ಆಲ್ಮೋಸ್ಟ್ 1 ಎಕರೆಗೆ 200 ಗ್ರಾಮ್ನಷ್ಟು ಈಗ ಸದ್ಯ ಸಿಂಪರಣೆ ಮಾಡಬಹುದು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಸಿಂಪರಣೆ ಮಾಡಿದ್ರೆ ಈ ಶೀರು ಅಥವಾ ಹೇನು ಎಲ್ಲ ಹೋಗುತ್ತೆ. ಜೊತೆಗೆ ಸ್ವಲ್ಪ ನೀವು 19 19 19 ಒಂದು 2 kg 1 ಎಕರೆಗೆ ಈ ಕೆಮಿಕಲ್ ಅಂದರೆ ಇನ್ಸೆಕ್ಟಿಸೈಡ್ಸ್ ಅಲ್ಲಿ ಮಿಕ್ಸ್ ಮಾಡಿನೂ ಸಹಿತ ಹೊಡೆದ್ರೆ ನಮಗೆ ಪೋಷಕಾಂಶ ಕೊಟ್ಟಂಗಾಗುತ್ತೆ, ರಸ ಇರತಕ್ಕಂಥ ಕೀಟಗಳು ಸಹಿತ ಕಂಟ್ರೋಲ್ ಮಾಡ್ದಂಗೆ ಆಗ್ತದೆ. ಸರ್ ಇವಾಗ ಮಳೆ ಇಲ್ಲ ಸರ್, ಹೊಡಿಬೋದು ಅಂತ? ಹೊಡಿಬೋದು. ಮಳೆಗೂ ನಮ್ಮ ರಸ ಇರ್ತಕ್ಕಂಥ ಕೀಟ ಕಂಟ್ರೋಲ್ ಮಾಡೋಕ್ಕೂ ಸಂಬಂಧ ಇಲ್ಲ. ನೀವು ಸ್ಪ್ರೇ ಮಾಡಲೇಬೇಕು. ಮಾಡಬೇಕು. ಯಾವ ಸರ್ ಅದು? ಬಾಯರ್ ಕಂಪನಿ ಸರ್. ಹಾ, ರೀಜೆಂಟ್ ಅಂತೇಳಿ ಒಂದು ಬರ್ತದೆ, ಅದು ಫಿಪ್ರೋನಿಲ್ ಅಂತೇಳಿ. ಆಮೇಲೆ ಅದು ಅದು ಬಿಟ್ಟರೆ ಇನ್ನೊಂದು ಫ್ಲೋನಿಕಮೈಡ್, ಊಲಾಲ ಅಂತ ಹೇಳ್ತಾರೆ. ಬೇರೆ ಬೇರೆ ಕಂಪ್ನೀಸ್ ಇದಾವೆ, ಪ್ರಚಲಿತವಾದದ್ದಷ್ಟೇ ನಾವು ಟೆಸ್ಟ್ ಮಾಡಿದ್ದು ಹೇಳ್ತಾ ಇದೀವಿ ತಮಗೆ. ಇದನ್ನ ಯಾವ್ದಾದ್ರು ಒಂದು, ಈಗ ಫಿಪ್ರೋನಿಲ್ ಆದ್ರೆ 200 ml ತಗೊಳ್ರಿ 1 ಎಕರೆಕ. ಈಗ ಫ್ಲೋನಿಕಮೈಡ್ ಊಲಾಲ ಆದ್ರೆ 200 ಗ್ರಾಮ್ ತಗೊಳ್ರಿ 1 ಎಕರೆಕ. 1 ಎಕರೆಗೆ 700 ಗ್ರಾಮ್ ಏನ್ರಿ ಊಲಾಲ? 200 ಗ್ರಾಮ್ ಊಲಾಲ ಜೊತೆಗೆ 90 ಆಲ್ ಏನ್ ಸರ್? 90 ಆಲ್ ಗೊಬ್ಬರ, ಅದು ನಾವು ಮೇಲ್ ಗೊಬ್ಬರ ಅಂತ ಹೇಳ್ತೀವಲ್ಲ, ಅದು ಸಿಂಪರಣೆ ಮೂಲಕ ಕೊಡ್ಬೇಕು. ಅದ್ರಲ್ಲಿ ಮಿಕ್ಸ್ ಮಾಡಬಹುದು 1 ಎಕರೆಗೆ 1 kg. ಸರಿ ಸರ್, ಓಕೆ, ಒಳ್ಳೇದು. ಅದು ಬೇರೆ ಬೇರೆ ಕಲ್ಸ್ಬೇಕಲ್ಲ ಸರ್? ಇಲ್ಲ, ಎರಡು ಮಿಕ್ಸ್ ಮಾಡಿದ್ರೆ ನಡೀತದೆ. ಅಂದ್ರೆ ಬಕೆಟ್ ನಾಗ ಸಪರೇಟ್ ಕಲ್ಸಿ ಮಾಡಿ ಕಲ್ಸ್ಕೊಂಡು ಆನಂತರ ಟ್ಯಾಂಕಿಗೆ ಹಾಕ್ಬೇಕಾದ್ರೆ ಎರಡು ಕೂಡಿಸಿ ಹಾಕ್ಬಹುದು. ಸರಿ ಸರ್, ಈಗ ನಮ್ದು ಮಳೆ ಆಧಾರಿತ ಭೂಮಿ ಸರ್ ನಮ್ದು. ಇಲ್ಲ, ಗೊತ್ತಾಯ್ತು ನನಗೆ. ಆಶಾಪುರ ಎಲ್ಲ ನಾವು ವೀಕ್ಷಣೆ ಮಾಡಿದೀವಿ, ಮಾಡಿ ದಯವಿಟ್ಟು ಮಾಡಿ. ತೇವಾಂಶ ಕಡಿಮೆ ಸರ್, ಈಗ ಹೊಡೆದ್ರೆ ಏನೋ ಎಫೆಕ್ಟ್ ಇಲ್ಲ? ಏನಾಗಲ್ಲ, ತೇವಾಂಶಕ್ಕೂ ಅದು ಹೊಡೆದಕ್ಕೂ ಸಂಬಂಧವಿಲ್ಲ, ಹೊಡಿರಿ ಪ್ಲೀಸ್. ಒಳ್ಳೇದು ನಜೀರ್ ಅವ್ರೆ. ತಾವು ಹೇಳ್ತಾ ಇದ್ರು ಸರ್, ಕೀಟ ಬಾಧೆ ಬಹಳ ಕಡಿಮೆ ಇದೆ ಹತ್ತಿ ಬೆಳೆಯಲ್ಲಂತಕ್ಕಂಥದ್ದು. ಈಗ ಮೆಣಸಿನಕಾಯಿ ಹಾಕಿದ್ದಾರೆ, ಭತ್ತ ಇದೆ ರೈತರು ಹಾಕಿದ್ದಾರೆ ಆಲ್ರೆಡಿ. ಈ ಮೆಣಸಿನಕಾಯಿದಲ್ಲಂತೂ ರುಟೀನ್ ಆಗಿ ಬರ್ತಕ್ಕಂಥದ್ದು ಮೇಲ್ಮುಟ್ರು ಈಗ ಜಾಸ್ತಿ ಇದೆ. ಇನ್ಮೇಲೆ ಸ್ವಲ್ಪ ಏನು ತೇವಾಂಶ ಜಾಸ್ತಿ ಆಯ್ತು, ಸ್ವಲ್ಪ ಚಳಿ ಬಂತಂದ್ರೆ ಕೆಳಮುಟ್ರು ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಾರ್ಮಲಿ ಏನು ಎಲ್ಲ 108 ಕೆಮಿಕಲ್ ಮಿಕ್ಸ್ ಮಾಡೋದಕ್ಕಿಂತ ಸೂಕ್ತವಾದ ಕೆಮಿಕಲ್ ಅನ್ನ ಮಾಡೋದಾದ್ರೆ ಒಳ್ಳೇದು ಸರ್. ಈಗ ನಾವು ನಾರ್ಮಲಿ ಮೇಲ್ಮುಟ್ರು ಮತ್ತೆ ಕೆಳಮುಟ್ರು ಎರಡೂ ಇತ್ತಂತಂದ್ರೆ ಡೈಫೆನ್ಥಿರಾನ್ ಅಂತೇಳಿ ಮಾರ್ಕೆಟಲ್ಲಿ ಪೆಗಾಸಿಸ್ ಅಂತ ಪ್ರಚಲಿತವಾಗಿ ಸಿಗ್ತದೆ. ಇದನ್ನ ಒಂದು ಎಕರೆಗೆ 200 ಗ್ರಾಮ್ನಂತೆ ಸಿಂಪಡಣೆ ಮಾಡಿದ್ರೆ ಎರಡೂ ಹೋಗ್ತವೆ. ಇಲ್ಲ ನನಗೆ ಕೆಳಮುಟ್ರೆ ಇದ್ದಂತಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ನಾವು ಸ್ಪೈರೋಮೆಸಿಫೆನ್ ಅಂತ ಬರುತ್ತೆ, ಅದನ್ನು 200 ಮಿಲಿ ಒಂದು ಎಕರೆಗೆ. ಇಲ್ಲ ಬರೀ ಮೇಲ್ಮುಟ್ರೆ ಇತ್ತಂದ್ರಗಿನ ಫಿಪ್ರೋನಿಲ್ 200 ಎಂ ಎಲ್ ಒಂದು ಎಕರೆಗೆ. ಈ ತರ ಸ್ವಲ್ಪ ಆಯ್ದ ಕೆಲವೊಂದು ಕೀಟನಾಶಕಗಳನ್ನ ಅದು ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿಕೊಂಡು ಸಿಂಪಡಣೆ ಮಾಡಿದ್ರೆ ಖರ್ಚು ಕಡಿಮೆ ಆಗುತ್ತೆ ಸರ್. ಡಾಕ್ಟರ್ ಅಜಿತ್ ಕುಮಾರ್ ಅವರೇ, ತಾವು ಏನು ಹೇಳ್ತೀರಿ ರೋಗ ಬಾಧೆ ವಿವಿಧ ಬೆಳೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ಸುತ್ತೆ ತಮಗೆ? ಸರ್, ಈಗ ನಾವು ಮೆಣಸಿನಕಾಯಿನೇ ನೋಡ್ತಾ ಅಂದ್ರೆ ಈಗ ಸರ್ ಹೇಳಿದ್ರು ಮೇಲ್ಮುಟ್ರು ಕೆಳಮುಟ್ರು ಅಂತ, ಅದ್ರ ಜೊತೆಗೆ ನಾವು ಹೋದಷ್ಟು ಏನು ಅಬ್ಸರ್ವ್ ಮಾಡ್ತಿದ್ದೀವಪ್ಪ ಅಂತಂದ್ರೆ ಎಸ್ಪೆಷಲಿ ಹೋದಷ್ಟು ಬಳ್ಳಾರಿ ಭಾಗದಲ್ಲಿ ಹಣ್ಣು ಕೊಳೆ ರೋಗ ತುಂಬಾ ಇತ್ತು ಸರ್. ಒಂದೊಂದು ಟ್ಯಾಕ್ಟರ್ ಟ್ರ್ಯಾಕ್ಟರ್ನೇ ತಗೊಂಡೋಗಿ ಸುತ್ತಿದ್ದಾರೆ, ಬಿಳಿ ಮೆಣಸಿ ಹಣ್ಣೆಲ್ಲ ಬಿಳಿ ಬಿಳಿಯಾಗಿ. ಅದೇ ರೋಗನ ನಾವು ಈ ವರ್ಷ ರಾಯಚೂರು ಸುತ್ತಮುತ್ತ ಭಾಗದಲ್ಲಿ ನೋಡ್ತಾ ಇದೀವಿ. ಆ ರೋಗ ಯಾವ ರೀತಿ ಕಾಣಿಸ್ಕೊಂಡೈತೆ ಅಂದ್ರೆ ರಾಯಚೂರಿನಲ್ಲಿ ಎಲೆ ಮೇಲೆ ಚುಕ್ಕಿ ಚುಕ್ಕಿ ಬರ್ತಾ ಇದೆ. ಆ ಶಿಲೀಂಧ್ರ ಎಲೆ ಮೇಲೆ ಚುಕ್ಕಿ ಮಾಡ್ತದೆ, ಮತ್ತೆ ಇನ್ನೊಂದು ತುದಿಯಿಂದ ಒಣಕಂಬರದ ಲಕ್ಷಣವೂ ಸೇರುತ್ತೆ. ಅದ್ರ ಜೊತೆಗೆ ಹಣ್ಣು ಕೊಳೆಯೋರ ಲಕ್ಷಣ ಸಹ ಈ ಶಿಲೀಂಧ್ರ ಉಂಟು ಮಾಡುತ್ತೆ. ಅದಕ್ಕೆ ನಾವು ಈಗ ಏನು ಮಾಡ್ಬೇಕಪ್ಪ ಅಂದ್ರೆ, ಯಾಕಂದ್ರೆ ಈಗ ವಾತಾವರಣ ಸಹ ತುಂಬಾ ಅನುಕೂಲವಾದಂತಹ ವಾತಾವರಣ ಇದೆ. ಯಾವ ಹಂತದಲ್ಲಿ ಅದು ರೋಗ ಪ್ರಾರಂಭ ಆಗುತ್ತೆ ಮೆಣಸಿನಕಾಯಿಯಲ್ಲಿ? ಮೆಣಸಿನಕಾಯಿನಲ್ಲಿ ಒಂದು 15-20 ದಿನ ಆ ನಾಟಿ ಆದ ನಂತರದಿಂದ ಹಣ್ಣು ಕುಯ್ಯೋ ತನಕ ಸಹ ಈ ರೋಗ ಬರುತ್ತೆ. ಒಂದೊಂದು ಹಂತದಲ್ಲಿ ಒಂದೊಂದು ರೀತಿ ಲಕ್ಷಣ, ಮೊದಲನೇದಾಗಿ ಎಲೆ ಮೇಲೆ ಚುಕ್ಕಿ ಬರೋದು, ನಂತರ ಎರಡನೇದಾಗಿ ಆ ತುದಿ ಏನಿದೆ ತುದಿ ಒಣಕಂಡು ಬರ್ತಾ ಇರುತ್ತೆ, ಅದಕ್ಕೆ ನಾವು ಡೈಬ್ಯಾಕ್ ಅಂತ ಹೇಳ್ತೀವಿ. ನಂತರ ಮೂರನೇದೇನಪ್ಪ ಅಂತಂದ್ರೆ ಹಣ್ಣು ಕಾಯಿ ಕಚ್ಚಿ ಹಣ್ಣು ಆಗ್ತಿರುವಂತಹ ಸಮಯದಲ್ಲಿ ಹಣ್ಣು ಕೊಳೆಯಕ್ಕೆ ಶುರು ಮಾಡುತ್ತೆ, ಕಾಯಿಗಳೆಲ್ಲ ಬಿಳಿ ಬಿಳಿಯ ಬಣ್ಣಕ್ಕೆ ತಿರುಗಿಬಿಡ್ತವೆ. ಈ ಮೂರು ಹಂತದಲ್ಲೂ ಸಹ ಈ ಶಿಲೀಂಧ್ರ ಗಿಡಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ನಾ ಏನಪ್ಪ ರೈತರಿಗೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಒಂದು ಕ್ಲೋರೋಥೆರೋನಿಲ್ ಅಂತ ಒಂದು ಶಿಲೀಂಧ್ರ ನಾಶಕ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಅಂದ್ರೆ ಅದು ಕವಚ್ ಅನ್ನೋ ಹೆಸರಿಂದ ಸಿಗುತ್ತೆ. ಅದನ್ನ ಪ್ರತಿ ಎಕರೆಗೆ ನಾವು 1 ಕೆಜಿಯಷ್ಟು ಔಷಧಿ, ಅಥವಾ ಇನ್ನೊಂದು ಥಯೋಫೆನೆಟ್ ಮೀಥೈಲ್ ಅಂತ ಟಾಪ್ಸಿನೆಮ್ ಅಂತ ಸಿಗುತ್ತೆ, ಅದನ್ನು ಸಹ ಪ್ರತಿ ಎಕರೆಗೆ ನಾವು 1 ಕೆಜಿ ಪುಡಿನ ನಾವು ಸಿಂಪಡಣೆ ಮಾಡೋದ್ರಿಂದ ನಾವು ಈ ರೋಗವನ್ನು ಈಗಿಂದ ನಾವು ಸಿಂಪಡಣೆ ಶುರು ಮಾಡ್ತೇವೆ ಅಂದ್ರೆ ಈ ರೋಗವನ್ನು ತಡೆಗಟ್ಟಬಹುದು ಮೆಣಸಿನಕಾಯಿನಲ್ಲಿ ಆಯ್ತು. ಇನ್ನು ತೊಗರಿಯಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತಹ ರೋಗ ಅಂತ ಸದ್ಯ ಫೀಲ್ಡ್ ಈ ಕ್ಷೇತ್ರ ಮಟ್ಟದಲ್ಲಿ ಏನಿದೆ ಅಂತೀರಿ? ಸದ್ಯ ಮಟ್ಟದಲ್ಲಿ ಮೆಣಸಿನಕಾಯಿನಲ್ಲಿ ಈ ರೋಗ ತುಂಬಾ ಬರ್ತದೆ ತೊಗರಿಯಲ್ಲಿ. ತೊಗರಿಯಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸಿಡಿ ರೋಗ ಅಥವಾ ನೆಟ್ಟ ರೋಗ, ಇದು ಪ್ರತಿ ವರ್ಷ ಸರ್ವೇ ಸಾಮಾನ್ಯವಾಗಿ ಬರುವಂತಹ ರೋಗ. ಅದ್ರ ಜೊತೆಗೆ ಇನ್ನೊಂದು ಫೈಟಾಪ್ತರ ಮಚ್ಚೆ ರೋಗ ಅಂತ ಒಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ಸರ್ ಬಸವರಾಜ್ ಸರ್, ಗಬ್ಬೂರಿಂದ ಸರ್. ಬಸವರಾಜ್ ಅವರೇ, ಕೇಳಿ, ಪ್ರಶ್ನೆ ಕೇಳಿ ಸರ್. ಇದು ಟ್ರಿಪ್ಸ್ ನುಸಿ ಮತ್ತೆ ಹಸಿರು ಜೀವಿಗಳಕ್ಕೆ ಅಸಿಫೇಟು ಮತ್ತೆ ಇಮಿಡಾಕ್ಲೋಪೈಡ್ ಯೂಸ್ ಮಾಡಬಹುದು ಸರ್, ಅಥವಾ ಪಿಪ್ರೋನಿಲ್ ಯೂಸ್ ಮಾಡಬಹುದು? ಇಲ್ಲ, ಅಸಿಫೇಟು ಮತ್ತೆ ಇದನ್ನೇ ನಿಮ್ಗೆ ಹೇಳಿದ್ರಲ್ಲ ನೀವು, ಅದಕ್ಕಿಂತ ಫಿಪ್ರೋನಿಲ್ ಒಳ್ಳೆ ಕೆಲಸ ಮಾಡುತ್ತೆ. ಯಾಕಂದ್ರೆ ನಾವು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಾವು ಯಥೇಚ್ಛವಾಗಿ ಇದನ್ನ ಪ್ರಯೋಗ ಮಾಡ್ತಾನೆ ಇರ್ತೀವಿ. ಯಾವ ಕೀಟನಾಶಕಕ್ಕೆ ನಿರೋಧಕ ಶಕ್ತಿ ಬೆಳೆಸ್ಕೊಂಡಿದೆ ಅಂತೇಳಿ ಎಲ್ಲವನ್ನು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಇಮಿಡಾಕ್ಲೋಪ್ರಿಡ್ಗೆ ಮತ್ತು ಅಸಿಫೇಟ್ಗೆ ನಿರೋಧಕ ಶಕ್ತಿ ಬಂದ್ಬಿಟ್ಟಿದೆ ಕೀಟಕ್ಕೆ. ಹೀಗಾಗಿ ಈ ಫಿಪ್ರೋನಿಲ್ ಅಂತಕ್ಕಂಥ ಕೆಮಿಕಲ್ ಹೊಡೆದ್ರೆ ನಿಮಗೆ ಜಿಗಿ ಹೋಗುತ್ತೆ, ಏನು ಕರಿಜಿಗೆ ಅಂತ ಹೇಳ್ತೀವಿ, ಮತ್ತು ತ್ರಿಪ್ಸನು ಸಹಿತ ಹೋಗ್ತದೆ. ಇದು ಒಳ್ಳೇದಪ್ಪ. ಅಲ್ಲ, ನೀಮ್ ಆಯಿಲ್ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡಿ, ಅದ್ರ ಜೊತೆಗೆ ಹೊಡೆಯೋದು ಅವಶ್ಯಕತೆ ಇಲ್ಲ. ನೀವೇನಾದರೂ ಉಳದ ಮಟ್ಟ ಸ್ವಲ್ಪ ಕಡಿಮೆ ಇತ್ತು ಅಂದರೆ ನೀಮ್ ಆಯಿಲನ್ನು ಪ್ರತ್ಯೇಕವಾಗಿ ಹೊಡಿರಿ, ಮಿಕ್ಸ್ ಮಾಡೋದ್ರಾಗ ಅರ್ಥ ಇಲ್ಲ. ಕೆಮಿಕಲ್ ಜೊತೆ ಮಿಕ್ಸ್ ಮಾಡಬಹುದು? ಅಲ್ಲ, ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಈಗ ಕೆಮಿಕಲ್ ಮಾಡ್ತಕ್ಕಂಥ ಶಕ್ತಿ ಅದು ಮಾಡೇ ಮಾಡ್ತದೆ, ಅದನ್ನ ಯಾಕೆ ಮಿಕ್ಸ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ನೀಮ್ ಆಯಿಲ್ ಬೇಕಾದ್ರೆ ನೀವು ಹೂ ಬಡ ಕಾಲಕ್ಕೆ ಸ್ವಲ್ಪ ಈ ಏನು ನಮ್ಮ ಪಿಂಕ್ ಬೋಲರ್ ಬರುತ್ತಲ್ಲ ಅದನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲಿಕ್ಕೆ ಒಂದು ಸ್ಪ್ರೇ ನೀಮ್ ಆಯಿಲನ್ನ ನಾವು ಹೇಳ್ತೀವಿ, ರೆಕಮೆಂಡೇಶನ್ ಮಾಡ್ತೀವಿ ನಾವು, ಆ ಟೈಮಿಂಗ್ ಮಾಡ್ರಿ. ಮಿಕ್ಸ್ ಮಾಡೋದ್ರಾಗ ನಾನೇನು ಮಿಕ್ಸ್ ಮಾಡಿ ಅಂತ ನಾನು ಶಿಫಾರಸು ಮಾಡೋದಿಲ್ಲ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಗಬ್ಬೂರಿಗೆ ಇದೇ ಕೊಟ್ರು ಸರ್ ನಮ್ಗೆ, ಅದಕ್ಕೆ ಬೇಡ ಬೇಡ. ನೀಮ್ ಆಯಿಲ್, ನೀಮ್ ಆಯಿಲ್ ನೋಡಿ ಹೊಡಿಬೋದು, ಕೀಟದ ಮಟ್ಟ ಸ್ವಲ್ಪ ಕಡಿಮೆ ಇತ್ತಂದ್ರೆ ಹೊಡೀರಿ. ಜಾಸ್ತಿ ಇತ್ತು, ನನಗೆ ಮುಟ್ರು ಭಾಳ ಆಗೈತಿ, ಶೀರ್ ಭಾಳ ಅದಾವ, ಏನು ಭಾಳ ಇದೆ ಅಂತಂದರೆ ಅದು ಅಷ್ಟು ಬೇಗನೆ ಕೆಲಸ ಮಾಡಲ್ಲ. ಹಂಗಾಗಿ ಕೆಮಿಕಲ್ಸ್ಗೆ ಹೋಗಬೇಕಾಗತ್ತೆ. ಇನ್ನು ಸೂಕ್ತವಾದ ಕೆಮಿಕಲ್ ನಾನು ಈಗಲೇ ಹೇಳಿದೆ, ಈಗ ಫಿಪ್ರನಿಲ್ ಆಯಿತು ಅಥವಾ ಫ್ಲೋನಿಕಮೈಡ್ ಅಂತ ಬರುತ್ತೆ, ಅವನ್ನ ಎರಡರಲ್ಲಿ ಒಂದು ಯಾವುದನ್ನು ಸಿಂಪಡಣೆ ಮಾಡ್ಬೋದು, ಅಥವಾ ಈ ಒಂದು ಡೈನೆಟೆಫಿರಾನ್, ಓಶಿನ್, ಟೋಕನ್ ಅಂತ ಮಾರ್ಕೆಟಲ್ಲಿ ಬರ್ತವೆ. ಈ ತರ ಸ್ವಲ್ಪ ಸೆಲೆಕ್ಟಿವ್ ಚಲೋ ಕೆಮಿಕಲ್ ಅನ್ನು ಹೊಡಿಬೇಕು. ಬೇಡ, ಮತ್ತೆ ನೀವು ರೈತರ ತಲೆಗೆ ಏನಿದೆ ಅಂತಂದ್ರೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದೊಂದು ಕುಂತ್ ಬಿಡತ್ತೆ ತಲೆಗೆ. ಮಿಕ್ಸ್ ಮಾಡೋದ್ರಾಗ ಅವಶ್ಯಕತೆ ಇಲ್ಲ. ಯಾವಾಗ ಒಂದೇ ಕೆಮಿಕಲ್ ಎಷ್ಟು ಇಫೆಕ್ಟಿವ್ ಕಂಟ್ರೋಲ್ ಕೊಡುತ್ತೆ ಅಂದಾಗ ಎರಡು ಯಾಕೆ ಮಿಕ್ಸ್ ಮಾಡ್ಬೇಕು ಅಲ್ವಾ? ಬೇಕಾಗಿಲ್ಲ ಬೇಕಾಗಿಲ್ಲಪ್ಪ. ಫಿಪ್ರನಿಲ್ ಒಂದೇನೆ ಒಂದು ಎಕರೆಗೆ ಈಗ ಸದ್ಯಕ್ಕೆ 45 ದಿವಸ ಬೆಳೆ ಇದೆ ಅಂದಾಜು. 200 ಗ್ರಾಮು ಒಂದು ಎಕರೆಗೆ ಹಾಕಿ ಚೆನ್ನಾಗಿ ಏನಿಲ್ಲ ಅಂದ್ರೆ ಒಂದು 8 ಟ್ಯಾಂಕ್ ಸಿಂಪಡಣೆ ಮಾಡಿ. ಬಸವರಾಜ್ ಅವ್ರು ಹೇಗದಾವ್ ಹತ್ತಿ, ಚೆನ್ನಾಗಿದಾವ? ಅದೇ ಸರ್, ಹಸಿರು ಹುಳ ಜಾಸ್ತಿ ಇದಾವ ಸರ್. ಹ್ಮ್, ಅವು ಎಲೆಗಳು ಮಡ್ಚ್ಕೊಂಡ್ಬಿಡ್ತದ ಸರ್ ಅದು ಟ್ರಿಪ್ಸ್ ನುಸಿ ಹುಳಿಂದ. ಅದೇ ಎಲೆ ಮಡಿಸಲಿಕ್ಕೆ ಸ್ವಲ್ಪ ತೇವಾಂಶ ಕೊರತೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಈಗೇನಿಲ್ಲ, 19-19-19 ಅನ್ನೋದನ್ನ ಒಂದು ಮೇಲ್ಗೊಬ್ಬರ ಅಂತ ಹೇಳ್ತೀವಲ್ಲ ನೀರಿನಲ್ಲಿ ಕರಗಿಸ್ತಕ್ಕಂಥದ್ದನ್ನ, ಅದನ್ನ 2 ಕೆಜಿ ಒಂದು ಎಕರೆಗೆ ಈ 200 ಗ್ರಾಮ್ ಏನು ಹೇಳದ್ನಲ್ಲ ನಾನು, ಇದು ಉಲಾಲ ಅಂತ ಹೇಳ್ತೀವಿ ಅಥವಾ ಫ್ಲೋನಿಕಮೈಡ್ ಅಥವಾ ಫಿಪ್ರನಿಲ್, ಇವೆರಡರ ಜೊತೆಗೆ ಮಿಕ್ಸ್ ಮಾಡಬಹುದು, ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಬಹುದು. ಒಳ್ಳೇದು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಅಜಿತ್ ಕುಮಾರ್ ಅವ್ರು ತಾವು ಹೇಳ್ತಾ ಇದ್ರಿ ಈ ತೊಗರಿಯಲ್ಲಿ ನೆಟೆ ರೋಗದ ಬಗ್ಗೆ. ಆಕ್ಚುಲಿ ಸರ್, ನಾವು ತೊಗರಿನ ನಾವು ಪ್ರತಿ ವರ್ಷ ಅದೇ ಭೂಮಿಲಿ ಬಿತ್ತಾ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದ್ರೆ, ಈ ಶಿಲೀಂಧ್ರ ನೆಟೆರೋಗನ್ನ ಅಥವಾ ಸಿಡಿರೋಗವನ್ನ ಏನು ಉಂಟು ಮಾಡುವಂತ ಶಿಲೀಂಧ್ರ ಆ ಮಣ್ಣಲ್ಲೇ ಉಳ್ಕೊಂಡು ನಾವು ಮುಂದಿನ ಬೆಳೆ ಬಿತ್ತದ ತಕ್ಷಣ ಅದು ತನ್ನ ಬಾಧೆಯನ್ನು ಉಂಟು ಮಾಡೋಕೆ ಶುರು ಮಾಡುತ್ತೆ. ಅದ್ರಲ್ಲಿ ರೋಗ ಲಕ್ಷಣ ಹೆಂಗಪ್ಪ ಇರುತ್ತೆ ಅಂದ್ರೆ, ಬೆಳೆಗಳು ಒಣಗೋಕೆ ಶುರು ಆಗ್ತವೆ, ಎಲೆಗಳು ಉದುರೋದಿಲ್ಲ, ಆದ್ರೆ ಬೆಳೆ ಒಣಗೋಕೆ ಶುರು ಆಗುತ್ತೆ. ಅಂತ ಹಂತದಲ್ಲಿ ಏನಪ್ಪ ಮಾಡಬೇಕು ಅಂತ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಮ್ಮ ಹೆಸರು ವೆಂಕಟೇಶ್ ಸರ್, ಗುರುಮಿಠಕಲ್ ತಾಲೂಕು ಜಯಗ್ರಾಮದಿಂದ ಮಾತಾಡೋದು ಸರ್. ಕೇಳಿ, ಪ್ರಶ್ನೆ ಕೇಳ್ರಿ. ಸರ್, ನಮ್ದು ಭತ್ತ ನಾಟಿ ಮಾಡಿದ್ವಿ ಸರ್. ಹ್ಮ್, ಅದು ಸದಿ ಔಷಧಿ ಅಂತ ಹೊಡೆಯಕತ್ತಾರ ಸರ್. ಅದು ಸದಿ ಔಷಧಿ ಹೊಡೆಯೋದ್ಲಿಂದ ಏನೋ ಹೊಲಕ್ಕೇನೋ ನೆಟ್ಟ ಸರ್ ಭೂಮಿಗೆ? ಇಲ್ಲ, ಸದಿ ಔಷಧ ಈ ಭತ್ತ ನಾಟಿ ಮಾಡಿದ್ದ ಏನ್ ಬಿತ್ತಿದ್ದ? ಇಲ್ಲ ಸರ್, ನಾಟಿ ಮಾಡಿದ್ವಿ ಸರ್ ಅದು. ಸೊ ದಯವಿಟ್ಟು ಸ್ವಲ್ಪ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಆ ಬೇಕಾಗಿರ್ತಕ್ಕಂಥ ಕೆಳನಾಶಕವನ್ನು ಯೂಸ್ ಮಾಡೋದು ಒಳ್ಳೇದು. ಯಾಕಂದರೆ ನಾವು ಏನು ಪೋಸ್ಟ್ ಎಮರ್ಜೆಂಟ್, ಯಾಕಂದರೆ ನಾಟಿ ಮಾಡಿರ್ತೀರಾ, ನಾಟಿ ಮಾಡಿದ ನಂತರ ಕಳೆನಾಶಕಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಅದಾವ. ನಾವು ಒಂದೇ ಕೀಟನಾಶಕ ಕಳೆನಾಶಕವನ್ನು ಹೊಡಿಲಿಕ್ಕೆ ಬರುವುದಿಲ್ಲ. ದಯವಿಟ್ಟು ಏನೋ ತಜ್ಞರ ಸಲಹೆ ಮೇರೆಗೆ ಮಾಡೋದು ಸೂಕ್ತಪ್ಪ. ಈಗ ದಯವಿಟ್ಟು ಯಾರೋ ಹೇಳ್ತಾರ ಅಂತ ಹೇಳಿ ಕೇಳಿ ಮಾಡೋದು ಬೇಡ. ಇಲ್ಲ ಇಲ್ಲ, ಈಗ ಹೊಡೆದಿದ್ರ ಅಂತಂದ್ರೆ ಅದು ಫೈಟೋಟಾಕ್ಸಿಟಿ ಅಂತ ಕರಿತೀವಿ, ಎಲೆ ಎಲ್ಲ ಕೆಂಪಗಾಗೋದು ಸ್ವಲ್ಪ ಇದಾಗದ್ ಬಂದಿರ್ತದೆ. ಹಾ, ಅದಕ್ಕೆ ಏನ್ ಬಾಳ ಅಂತಂದ್ರೆ, ಈಗ ನಾವು ನಾರ್ಮಲ್ ಏನ್ ಹೇಳ್ತೀವಿ, ನೀರ್ ಹೊಡಿರಿ ಅಥವಾ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಹೊಡಿರಿ ಅಂತ ಹೇಳ್ತೀವಿ ನಾವು. ಅಲ್ಲಲ್ಲ, ಅದು ಆಲ್ರೆಡಿ ಅದಕ್ಕೆ ಗಾಯ ಆಗಿರ್ತದೆ, ಅದಕ್ಕೆ ಏನಾರ ಆಹಾರ ಬೇಕಲ್ಲ ಚೇತರಿಸ್ಕೊಳ್ಳಿಕ್ಕೆ. ಅದಕ್ಕೆ ಹೇಳ್ತೀವಿ, ಆದಷ್ಟು ನೀವು ನಾವು ನಮ್ಮ ತಜ್ಞರು ಇರ್ತಾರೆ ಕೃಷಿ ಮಹಾವಿದ್ಯಾಲಯದಲ್ಲಿ, ತಜ್ಞರನ್ನ ಕೇಳಿಕೊಂಡು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದು ಒಳ್ಳೇದು. ನೀವು ಇದಾದ ತಕ್ಷಣ ನನಗೆ ಕರೆ ಮಾಡ್ರಿ, ನಾನು ನಂಬರ್ ಕೊಡ್ತೀನಿ ತಜ್ಞರದು. ನಂಬರ್ ಬರ್ಕೊಂಡ್ ಬಿಡ್ತೀರಿ, ಬರ್ಕೋತೀರ ನಂಬರ್? 9 4 8 0 9 4 8 0 6 9 6 3 4 6 4 6 ಇವರು ಫೋನ್ ಮಾಡಿ ಡಾಕ್ಟರ್ ಚನ್ನಬಸವಣ್ಣ ಅಂತೇಳಿ ಅವ್ರಿಗೆ ಹೇಳ್ತಾರೆ ಕೀಟ ಅದು ಕಳೆನಾಶಕ್ಕೆ ಯಾವ್ದು ಹಾಕ್ಬೇಕಂತೇಳಿ. ಒಳ್ಳೇದು. ಈಗ ತೊಗರಿಯಲ್ಲಿ ತಾವು ಹೇಳ್ತಾ ಇದ್ರಿ ನೆಟೆ ರೋಗ ಅಥವಾ ಈ ಸಿಡಿ ಐದು ರೋಗ, ಈಗ ನಾವು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೇಕಪ್ಪ ಅಂದ್ರೆ, ರೋಗ ಲಕ್ಷಣ ಕಂಡಾಗ ನಾವು ಮೊದಲನೇದಾಗಿ ಕಾರ್ಬನ್ಡೈಸಿಮ್ ಅಂತ ಬಯೋಸ್ಟಿನ್ ಅಂತ ಸಿಗುತ್ತೆ ನಮಗೆ ಮಾರ್ಕೆಟ್ ಅಲ್ಲಿ, ಅದು ಕಾರ್ಬನ್ಡೈಸಿಮ್ನ ಒಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ನಾವು ಸರ್ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಗೊರಬೋಳ ಹೋಬಳಿ ಸಿದ್ರಾಮಪುರ ಗ್ರಾಮ ಸರ್ ನಮ್ದು. ಸಿದ್ರಾಮಪುರ, ತಮ್ಮ ಹೆಸರು? ನಮ್ಮ ಹೆಸರು ಕುಮಾರಸ್ವಾಮಿ ಅಂತ್ರಿ. ಕುಮಾರಸ್ವಾಮಿ ಅವ್ರೆ, ಕೇಳಿ, ಹತ್ತಿ ತೊಗರಿ ಏನ್ ಹಾಕಿರಿ ಬೆಳೆ? ಸರ, ನಾವು ಪ್ಯಾಂಡಿ ಹಾಕಿ ಸರ. ನಾವ್ ಈಗ ಒಂದು 20 ಗುಂಟೆ, ಅರ್ಧ ಎಕರೆ ಸರ್. ಈ ವರ್ಷ ಹೊಸದಾಗಿ ಇವು ಮೆಷಿನ್ ತೋಟ ಮಾಡ್ಬೇಕಂತ ಮಾಡಿದ್ವಿ ಸರ್. ಆ ಹೊಲ ಖಾಲಿ ಬಿಟ್ಟಿ ಸರ್, ಈಗೆಲ್ಲ ಪ್ಯಾಡ್ ಹೆಚ್ಚದಾಗೈತ್ರಿ. ಅದ ಮೆಡಿಸಿನ್ ತೋಟ ಮಾಡ್ಬೇಕಂತ ಸೀಸಂಟ್ ಬ್ಯಾಡ್ಗೆನ ಕಡ್ಡಿ ಸೀಡನ್ ಇಡ್ಬೇಕಂತ ಮಾಡಿವಿ ಸರ್. ಹಾಕ್ಬೋದಲ್ರಿ ಸರ್? ಅದ್ ಏನಾಗ್ಬಿಡತ್ ಸರ್? ಸಸಿ ಹಾಕಿವಲ್ರಿ, ಸಸಿ ಹಿಂಗ ಮುದ್ರ ಕಟ್ಟೆ ನೋಡ್ರಿ ಸರ್. ಆಕ್ಚುಲಿ ಲೇಟ್ ಆತ್ ನಿಮ್ದು, ಈಗ ಆಗಸ್ಟ್ ಮುಗೀತು, ಹಚ್ಚಬೇಕಾಗಿತ್ತು ಈ ಮೆಣಸಿನ್ಕಾಯಿ. ನೀವು ಹೌದೇನ್ ಸರ್? ಲೇಟ್ ಆಗಿಬಿಡ್ತು, ಒಂದ್ ತಿಂಗಳಿಂದ ಹಿಂದೆ ನಾಟಿ ಮಾಡ್ಬೇಕಾಗಿತ್ತು. ಇಲ್ಲ ಸರ್, ಆಗಸ್ಟ್ ತಿಂಗಳ ಹಚ್ಬೇಕಂದ್ರಲ್ಲ. ನಾವ್ ಅದು ಸಸಿ ಹಾಕಿದ್ವಿ ಸರ್, ಮನೆಯಲ್ಲೇ ಹಾಕಿದ್ವಿ ಸಸಿ. ಹಚ್ಚಬಹುದು, ಏನಾಗದಲ್ಲ. ಏನಾಗ್ತಾ ಇದೆ ಈಗ ಸಮಸ್ಯೆ? ಏನಿಲ್ಲ ಸರ್, ಅದು ಎಲೆ ಐತಲ್ ಸರ್, ಹಿಂಗ್ ಮುಟ್ಟಿಗೆ ಆಗ್ತದೆ ಸರ್. ಎಲೆ ಮುಟ್ಟರ್ತಾ ಇದೆ. ಓಕೆ ಸರ್, ಹೇಳ್ತಾರೆ ನಿಮ್ಗೆ ಏನ್ ಮಾಡ್ಬೇಕಂತ. ಇಲ್ಲ, ಎಲೆ ಮುಟ್ರ ಆಗ್ತಕ್ಕಂಥದ್ದು ಅದು ತ್ರಿಪ್ಸನ್ ಅರ್ಜಿಂದ ಆಗ್ತದಪ್ಪ. ಸೊ ಅದಕ್ಕೆ ಒಂದು ಕೆಮಿಕಲ್ ನೆನ್ಪಿಟ್ಕೊಳ್ಳಿ, ಈ ಡೈನೆಟಫಿರಾನ್ ಅಂತ ಹೇಳಿ ಪೆಗಾಸಸ್ ಅಂತ ಮಾರ್ಕೆಟ್ ಅಲ್ಲಿ ಬರ್ತದೆ. ಪೆಗಾಸಸ್, ಹಾ, ಒಂದು ಈಗ ಸದ್ಯಕ್ಕೆ 100 ರಿಂದ 100 ಗ್ರಾಮ್ ಆದ್ರೆ ಸಾಕಾಗ್ತದೆ. ಯಾಕಂದ್ರೆ ಸಣ್ಣ ಇದಿರೋದ್ರಿಂದ ಒಂದು 100 ಗ್ರಾಮ್ 1 ಎಕರೆಗೆ ಅಂತ ಇಟ್ಕೊಳ್ಳಿ. ಏನ್ ಸರ್ ಅದ ಕೆಮಿಕಲ್ ಸರ್ ಹೆಸರು? ಡೈನೆಟಫಿರಾನ್, ಪೆಗಾಸಸ್ ಅಂತ ಕರೀತಾರೆ. ಪೆಗಾಸಸ್, ಪೆಗಾಸಸ್ ಅಥವಾ ಫಿಪ್ರೋನಿಲ್ ಅಂತ ಬರ್ಕೊಳ್ರಿ. ಇನ್ನೊಂದು ಫಿಪ್ರೋನಿಲ್, ಅದು ಮಾರ್ಕೆಟ್ ಅಲ್ಲಿ ರೀಜೆಂಟ್ ಅಂತ ಸಿಗ್ತದೆ. ಹಾ, ರೀಜೆಂಟ್. ಇದು 100 ಎಂ ಎಲ್. ಒಂದ್ ಟ್ಯಾಂಕಿಗಲ್ಲ, 1 ಎಕರೆಕ. 1 ಲೀಟರ್ ಹೇಳ್ಬಿಡಿ ಸರ್. 1 ಲೀಟರ್ ನೀರು, 1 ಲೀಟರ್ಗೆ 1 ಎಂ ಎಲ್. 1 ಎಂ ಎಲ್ ಎಷ್ಟಿರ್ತಾರ? ಸರ್, 1 ಎಂ ಎಲ್ ಅಪ್ಪ. 1 ಲೀಟರ್ ನೀರಿಗೆ 1 ಎಂ ಎಲ್ ಹಾಕಬೇಕು. 1 ಎಕರೆಗೆ ಅಂದ್ರೆ 100 ಎಂ ಎಲ್ ಆದ್ರೆ ಸಾಕಾಗ್ತದೆ. ಈಗ ಸಣ್ಣ ಬೆಳೆ ಇರೋದ್ರಿಂದ 100 ಎಂ ಎಲ್ ಸಾಕು. ಚಂದ ಸ್ಪ್ರೇ ಮಾಡ್ರಿ, ಒಂದು 8 ಟ್ಯಾಂಕ್, ಒಂದು ಅಟ್ಲೀಸ್ಟ್ ಒಂದು 6 ರಿಂದ 8 ಟ್ಯಾಂಕ್ ಹೋಗ್ಲಿ ಸ್ಪ್ರೇ. ಮುಟ್ರಿ ಎಲ್ಲ, ಯಾಕಂದ್ರೆ ಎಲೆ ಕೆಳಭಾಗದಲ್ಲಿ ಇರ್ತಾವಲ್ಲ, ಸ್ವಲ್ಪ ಚೆನ್ನಾಗಿ ಔಷಧಿ ಸಿಂಪಡಣೆ ಆಗ್ಬೇಕು. ಅದೇ ಸರ್, ಅದು ನಮ್ದು 20 ಗುಂಟೆ ಸರ್, ಅಂದ್ರೆ 50 ಎಂ ಎಲ್ ಹಾಕ್ಬೇಕಲ್ಲ. ಹಾ, 50 ಎಂ ಎಲ್ ಆದ್ರೆ ಸಾಕಾಗ್ತದೆ. ಒಂದು 4-5 ಟ್ಯಾಂಕ್ ಆದ್ರೆ ಹೊಡಿರಿ ಸರ್. ಇನ್ನೊಂದ್ ಸರ್, ಈ ಪೇಡೆ ಹಾಕಿವಲ್ ಸರ್, ಈಗ ನಾವು ನಂದೇಳ್ ಸೋನ್ ಅಂತ ಸೆಕೆಂಡ್ ಸೋನ್ ಹಾಕ್ತೀವಿ ಸರ್. ಯಾವುದು? ನಂದೇಳ್ ಸೋನ್ ಅಂತ ಸರ್. ನಂದೇಳ್ ಸೋನ್, ಹಾ ಹಾ, ಓಕೆ. ಅದು ಹಾಕಿವಲ್ ಸರ್, ಅದ್ರ ಸ್ವಲ್ಪ ನೀರುಗಳು ಬಹಳ ಕುಂದ್ರ ಸರ್, ಕುಂದ್ರತಾವ ಸರ್. ಏನಾಗ್ಯದ? ನೀರುಗಳು ಸರ್, ಬೆಳ್ಳೆ ಬೆಳ್ಳೆಕ್ ಇರ್ತಾವಲ್ಲ ಸರ್, ಅವು ಜಗ್ಗಿ ಕುಂತಿರ್ತಾವ ಸರ್. ಏನ್ ಉಳದೇವ್ ಸರ್, ಅದಕ್ಕೇನು? ಅಲ್ಲ, ಕೂಡ್ಲು ಬಿಡವು, ಏನಾದ್ರು ಹುಳ ತಿಂದಕ್ ಬಂದಿರ್ತಾವ. ಅವ ಎಷ್ಟು ಜಾಸ್ತಿ ಇದ್ದಷ್ಟು ಚಲೋ, ಯಾಕಂದ್ರೆ ಹುಳ ತಿಂದ ಹೋಗ್ತಾವು. ಹೌದ್ ಸರ್. ಬರ್ಲಿ ಬರ್ಲಿ, ನಿಮ್ ಹೊಲಕ್ ಬಂದಾವ ಅಂತಂದ್ರೆ ನೀವು ಚಲೋ ಇಟ್ಟಿರಿ ಅಂತ ಹೊಲ. ಔಷಧ ಹೊಡೆದಿಲ್ಲ ಅಂತ ನೀವು? ಕೆಮಿಕಲ್ ಅರ್ಥ. ಒಳ್ಳೇದು. ಅಲ್ಲ, ಮೊದ್ಲೆಲ್ಲ ನಮ್ ಹಿರಿಕರು ಏನ್ ಮಾಡ್ತಿದ್ರು ಅಂದ್ರೆ, ಅಕ್ಕಿ ಬಂದು ಕುತ್ಕೊಳ್ಳಿ ಅಂತ ಇದನ್ನ ಇಡ್ತಿದ್ರು, ಆ ರಂಬೆ ಕೊಂಬೆ ಇಡ್ತಿದ್ರು. ಮತ್ತೆ ಪಕ್ಷಿ ಬಂತು ಅಂದ್ರೆ ಖುಷಿ ಬಿಡಿ, ಇರೋ ಹುಳ ಎಲ್ಲ ತಿಂತಾವು. ಒಳ್ಳೇದು ಕುಮಾರಸ್ವಾಮಿ ಅವರೇ, ಥ್ಯಾಂಕ್ ಯು ಸರ್. ಒಳ್ಳೇದು, ಧನ್ಯವಾದ. ಮುಂದಿನ ಕರೆ ಸರ್. ಹಾ, ಈ ಮೊಬೈಲ್ ನಂಬರ್ ನಿಮ್ದು ಕಂಟಿನ್ಯೂ ಇರ್ತಲ್ಲ ಸರ್, ಮಾಡಿದ್ದೆ ಸರ್ ಅಲ್ಲೇ. ಹಾ, 9449872 ಸರ್. ಹಾ, ಇದು ಕಂಟಿನ್ಯೂ ನಿಮ್ಮ ಹತ್ರ ಇರ್ತಲ್ಲ ಸರ್? ಏನಿಲ್ಲ, ಇದು ಓನ್ಲಿ ಫೋನ್ ಇನ್ ಕಾರ್ಯಕ್ರಮ ಇದ್ದಾಗ ಅಷ್ಟೇ ಇರ್ತದ ಇದು. ಹೌದೇನ್ ಸರ್? ನಿಮ್ ಪರ್ಸನಲ್ ನಂಬರ್ ಕೊಡಿ ಸರ್, ಯಾಕಂತೇಳಿ ನಾವು ಸ್ವಲ್ಪ ಈಗ ಹೊಸ್ತಾಯಿ ಮಾಡಕ. ಆಯ್ತು ಆಯ್ತು, ಬರ್ಕೋರಿ, ನಂಬರ್ ಬರ್ಕೋರಿ. ಹಾ, ಹೇಳಿ ಸರ್. 9444 9444. ಹ್ಞೂ ಸರ್. 8444 8444 0 ಹ್ಞೂ ಸರ್ 4 3 9 4 3 9. ಸರಿ, ಒಳ್ಳೇದು, ಥ್ಯಾಂಕ್ ಯು. ಒಳ್ಳೇದು. ತೊಗರಿಯಲ್ಲಿ ತಾವು ಹೇಳ್ತಾ ಇದ್ರಿ, ಈಗ ರೈತರು ಅದಕ್ಕೆ ಏನ್ ಮಾಡ್ಬೇಕು? ತೊಗರಿಯಲ್ಲಿ ನೆಟೆರೋಗ ಅಥವಾ ಅದು ಕಾರ್ಬನ್ಡೈಸಮ್ ಅಂತ ಏನ್ ಹೇಳಿದೆ ನಾನು, ಶಿಲೀಂಧ್ರ ನಾಶಕ. ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಪುಡಿ ಹಾಕೊಂಡು ನಾವು ನೀರಿನಲ್ಲಿ ಚೆನ್ನಾಗಿ ಬಕೆಟ್ ಅಲ್ಲಿ ಕಲಸಿ ನಾವು ಇದನ್ನ ಸಿಂಪಡಣೆ ಮಾಡಬಾರ್ದು. ಅದ್ರ ಬದಲು ಗಿಡದ ಸುತ್ತ ಚೆನ್ನಾಗಿ ತೊಯ್ಯುವಂಗೆ ಅಟ್ಲೀಸ್ಟ್ ಒಂದೊಂದು ಗಿಡಕ್ಕೆ ಒಂದ 1/2 ಮಗ್ಗು 1 ಮಗ್ಗು ಹಿಂಗೆ ಹಾಕೊಂಡು ಹೋಯ್ತು ಅಂದ್ರೆ, ಎಲ್ಲೆಲ್ಲಿ ನಮ್ಗೆ ಗಿಡಗಳು ಒಣಗ್ತಾ ಇದೆ ಅಂತ ಕಡೆ ಹಿಂಗ್ ಹಾಕೊಂಡು ಹೋಗ್ತು ಅಂತಂದ್ರೆ, ಆ ರೀತಿ ಬಾಡ್ತಾ ಇರೋ ಗಿಡಗಳನ್ನ ಸ್ವಲ್ಪ ನಾವು ರಿಕವರಿ ಮಾಡಬಹುದು ಅಂದ್ರೆ ಗಮನಿಸ್ತಾ ಇರ್ಬೇಕು ನಾವು. ಬಾಡ್ತಾ ಇದೆ. ಮತ್ತೆ ಇನ್ನೊಂದು, ಬಾಡೋದು 2 ರೀತಿ ಇದೆ. ಒಂದು, ಜಾಸ್ತಿ ನೀರ್ ನಿಂತಾಗೂ ಬರ್ತದೆ, ನೀರಿಲ್ಲ ಅಂದ್ರೂ ಬರ್ತದೆ. ಅದ್ ಜೊತೆಗೆ ಶಿಲೀಂಧ್ರದಿಂದ ಬಾಧೆ ಉಂಟಾದಾಗೂ ಸಹ ಬಾಡ್ತದೆ. ಆದ್ರೆ ನಾವು ಶಿಲೀಂಧ್ರದಿಂದ ಬಾಧೆ ಉಂಟಾದಾಗ ಬಾಡೋದ್ಕೂ ಮತ್ತೆ ನೀರ್ ಜಾಸ್ತಿ ಆಗಿ ಕಡಿಮೆ ಆಗಿ ಬಾಡೋದ್ಕೂ ಏನಪ್ಪ ವ್ಯತ್ಯಾಸ ಇರುತ್ತೆ ಅಂದ್ರೆ, ಶಿಲೀಂಧ್ರದಿಂದ ನಮ್ಗೆ ಸೋಂಕು ಆದಾಗ ಬಾಡ್ದಾಗ ಎಲೆಗಳು ಉದುರೋದಿಲ್ಲ. ಆದ್ರೆ ನೀರ್ ನಿಂತಾಗ ಬಾಡ್ದಾಗ ಎಲೆಗಳು ಉದುರುತ್ತವೆ. ಒಂದು ಕರೆ ಇದೆ, ತೊಗರಿ ಅಂತಂದ್ರೆ ಜಾಸ್ತಿ ಒಣಬೇಸದಲ್ಲಿ ಹಾಕಿರ್ತಾರೆ. ಒಣಬೇಸದಲ್ಲಿ ನೀರಿನ ಸಮಸ್ಯೆ ಅಂತ ಮಳೆ ಬಿದ್ದಾಗ ಈ ರೀತಿ ಆಗಬಹುದು. ಅದು ಒಂದು ಲಕ್ಷಣ. ಇನ್ನೊಂದೇನಪ್ಪ ಅಂತಂದ್ರೆ ಫೈಟೋಪ್ತರ ಮಚ್ಚರೋಗ ಅಂತ. ಈ ಫೈಟೋಪ್ತರ ಮಚ್ಚರೋಗಕ್ಕೂ ಸಹ ನಾವು ಈಗ ಈ ವರ್ಷ ಹೆಂಗಾಗ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಜುಲೈ. ಹಲೋ, ನಮಸ್ಕಾರ ಸರ್, ನಾವು ಜಕ್ಕಲಿನ್ ಅಂತೇಳಿ. ನಮಸ್ಕಾರ, ಕೇಳ್ರಿ ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಏನಿಲ್ಲ, ನಾನ್ ನಿಂಗಪ್ಪ ಅಂತೇಳಿ. ದ್ವಾಮೆ ಜಗ್ಗಿ ಬಿಟ್ಟವ್ರಿ ಅಕ್ಕಿಗೆ. ದ್ವಾಮೆ ಬಂದವ? ಹೌದ್ ಸರ್, ಈ ಕಡ್ಲೆಕ್ಕಲ್ಲ ದ್ವಾಮಿಗೆ ನಾನ್ ಟ್ರಾಕ್ಟರ್ ಕೂಡ ಬೋರ್ ಹಾಕಿ ನಿನ್ನೆ. ಈ ಕಡ್ಲೆಕ್ಕಲ್ಲ ಭಾರಿ ದ್ವಾಮಿಗೆ. ದ್ವಾಮೆ ದ್ವಾಮೆ ಅಂದ್ರೆ ಏನ್? ಬೆಳಿ ಬೆಳ್ಳಗಂದವ ಏನ್? ಹಸಿರು ದ್ವಾಮೆ ಅದಾವಪ್ಪ. ಹಸಿರು ದ್ವಾಮಿಯಾಗ ಇದಾವ ನೋಡ್ರಿ. ಹಸಿರು ದ್ವಾಮೆ ಏನು ಬೆಳೆ ದ್ವಾಮೆ ಬಂದಿಲ್ಲ. ಅದಕ್ಕೆ ದಾನೆ ಕಂಡ್ರೆ ಅವ್ರಿ ಏನ್ ಹಿಡಿಬೇಕು ಹೇಳ್ರಿ. ನಮ್ದೊಂದು 8 ಎಕರೆ ಹೆಚ್ಚು ಮಾಡಿ ಸಾಬರಿಗೆಲ್ಲ ಗೊತ್ತದ. ಸರಿ, ಈಗ ಒಂದು ಡೈನಿಟೆಫೆರಾನ್ ಅಂತೇಳಿ ಕೆಮಿಕಲ್ ಸಿಗ್ತದ ಮಾರ್ಕೆಟ್ ಅಲ್ಲಿ, ಅದಕ್ಕೆ ಓಶಿನು ಅಥವಾ ಟೋಕನ್ ಅಂತೇಳಿ ಮಾರ್ಕೆಟ್ ಅಲ್ಲಿ ಸಿಗ್ತದ. ಹೌದ್ರಿ. ಅದನ್ನ 1 ಎಕರೆಕ 100 ಗ್ರಾಮ್ ತಗೊಳ್ರಿ. ಎಷ್ಟು ಗೊತ್ತ್ರಿ ಅದು 100 ಗ್ರಾಮ್? ನನಗೆ ರೇಟ್ ಅಜ್ಮಾಸ್ ಗೊತ್ತಿಲ್ಲಪ್ಪ. 100 ಗ್ರಾಮ್ 1 ಎಕರೆಕ ಸಿಂಪರಣೆ ಮಾಡಿದ್ರೆ ಚಂದ ಸಿಂಪರಣೆ ಆಗ್ಲಿ, ಸ್ವಲ್ಪ 8 ಟ್ಯಾಂಕ್ ಹೋಗ್ಲಿ 1 ಎಕರೆಕ. ಈಗ ಸದ್ಯಕ್ಕೆ ಹೋಗ್ಲಿ ಹೋಗ್ಲಿ, ಸ್ವಲ್ಪ ತೊಯಂಗ್ ಹೊಡೆದ್ರೆ ದ್ವಾಮೆ ಎಲ್ಲ ಕಂಟ್ರೋಲ್ ಬರ್ತದೆ. ಏನು ಅಕ್ಕಿ ಮಳೆ ಆಗಿಲ್ಕೂ ಚೆನ್ನಾಗಿ ಅವ್ರಿ, ಮಳೆ ಕಮ್ಮಿ ಆಗ್ಬೋದು, ಮಳೆ ಪರಮಾತ್ಮ ಆಗದ. ಹಾ ರೀ, ಇದು ದಾನೆ ನೋಡ್ರಿ ಎಲ್ಲ ರೋಲ್ಗಳಿಗೆ. ಇಲ್ಲ, ಹೋಗ್ತದೆ ಹೋಗ್ತದೆ ಈ ಕೆಮಿಕಲ್. ನಾನೇನು ಹೇಳದ್ನಲ್ಲ, ಇದನ್ನ ಚೆನ್ನಾಗಿ ಸಿಂಪರಣೆ ಮಾಡಿ. ನಾನು ನಿನ್ನೆ ಸ್ವಲ್ಪ ಟ್ಯಾಕ್ಟರ್ ಕೂಡ ಬೋದಕ್ಕೆ ನೆತ್ತಲ್ರ ಸಾಬ್ರೆ. ಹಾ ರೀ, ಅದು ಗಾಡಿಗೆ ತುಂಬಾ ಕುದಿಗೂ ಮ್ಯಾಗ. ಅದಕ್ಕಾಗಿ ನಾವು ಸಣ್ಣ ಫೋನ್ ಇಲ್ಲ, ಫೋನ್ ಬಿಡ್ತೀವಿ. ದೊಡ್ಡ ಫೋನ್ ಸಣ್ಣ ಫೋನ್ ನಮ್ಗ ಫೋನ್ ಬಿಡಕ್ ಬರಂಗಿಲ್ರಿ ಸಾಬ್ರೆ. ಇಲ್ಲಂದ್ರೆ ಇದು ಸಿಂಪರಣೆ ಮಾಡಿ ನಿಂಗಪ್ಪ ಅವ್ರೆ ಹಾಕ್ಬಿಡ್ರಿ ಸರ್. ಒಳ್ಳೇದು. ನಮಸ್ಕಾರ. ನಮಸ್ಕಾರ. ತೊಗರಿದೊಂದು ಹೇಳ್ಬಿಡಿ ಸರ್, ಅಂದ್ರೆ ತಾವು ಎಲ್ಲಿ ಗಿಡಗಳು ಒಣಗುತ್ತವೆ ಅಲ್ಲಿ ಮಾತ್ರ ಗಿಡ ಸುತ್ತರು ಹಾಕಬೇಕು. ನೆಕ್ಸ್ಟ್ ಫೈಟೋಪ್ತರ ಮಚ್ಚರೋಗ ಅಂತ ಹೇಳಿದೆ ಸರ್, ಅದು ಈಗ ಇತ್ತೀಚೆಗೆ ಮಳೆ ಸ್ವಲ್ಪ ಈ ರೀತಿ ಮೋಡ ಕವಿದ ವಾತಾವರಣ ಜೊತೆಗೆ ಮಳೆ ಇತ್ತು ಅಂತಂದ್ರೆ ಅದನ್ನು ಸಹ ಕಾಂಡದ ಮೇಲೆ ಮಚ್ಚೆ ಮಚ್ಚೆ ತರ ಕಾಣಿಸ್ತಾ ಇದೆ. ಇದನ್ನ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಮೆಟಲಾಕ್ಸಿಲ್ MZ ಅಂತ ಒಂದು ಶಿಲೀಂದ್ರನಾಶಕ, ನಮಗೆ ರಿಡೋಮಿಲ್ ಗೋಲ್ಡ್ ಅಥವಾ ರಿಡೋಮಿಲ್ MZ ಇಲ್ಲ ಮೆಟಲಾಕ್ಸಿಲ್ MZ ಅಂತ ಸಿಗುತ್ತೆ. ಇದನ್ನ ನಾವು ಕಾಂಡ ಚೆನ್ನಾಗಿ ತೊಯ್ಯುವಂಗೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಪುಡಿನ ಬೆರೆಸಿ ನಾವು ಸಿಂಪರಣೆ ಮಾಡ್ತು ಅಂತಂದ್ರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಮತ್ತೆ ಇತ್ತೀಚೆಗೆ ಒಂದು 2-3 ವರ್ಷದ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಆವಿಷ್ಕಾರ ಏನಪ್ಪಾ ಅಂತಂದ್ರೆ ಒಂದು ಫೋಮ್. ಹಲೋ ಹಲೋ ಹಲೋ ಕರೆ ಸರಿ ಕೇಳಿಸ್ತಾ ಇಲ್ಲ. ಹೇಳಿ ಸರ್. ನಮಸ್ಕಾರ ಸರ್, ಇದು ನಮ್ಮ ಅತ್ತಿ ಗಿಡಕ್ಕೆ ಸರ್. ಅವು ಕರಿದೋಮೆ ಬಂದ ನೋಡ್ ಸರ್, ಅದು ಸಣ್ಣ ಇರ್ತಲ್ ಸರ್, ಜಿಗಿ ಅಂತ ಇರ್ತಲ್ ಸರ್. ಕರಿದೋಮೆ ಯಾವ ಊರ್ರಿ? ಇದು ನಮ್ದು ಬುಳ್ಳಾಪುರ ಸರ್, ರಾಯಚೂರು ಡಿಸ್ಟ್ರಿಕ್ಟ್ ಬುಳ್ಳಾಪುರ. ಈ ಕಡೆ ಮಂತ್ರಾಲಯ ಹತ್ತಿ ಹತ್ತಿ ಬೆಳಗ್ಗೆ ಹತ್ತಿ ಬೆಳಗ್ಗೆನಾ? ಹಾ ಸರ್, ಅದು ಜಿಗಿ ಅಂತಾರಲ್ಲ ಸರ್, ಕರಿಗಿರ್ತಲ್ ಸರ್. ಕರಿದೋಮೆ ಕರಿದೋಮೆ ಬಂದಿದೆ. ಈಗ ಒಂದು ಮಾರ್ಕೆಟ್ ಅಲ್ಲಿ ಡೈನಿಟೆಫೆರಾನ್ ಅಂತ ಕೆಮಿಕಲ್ ಸಿಗ್ತದ. ಅಗದಿ ಚೀಪ್ ಅಲ್ಲಿ ಮತ್ತೆ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು. ಓಶಿನ್ ಅಥವಾ ಟೋಕನ್ ಅಂತ ಸಿಗ್ತದ ಮಾರ್ಕೆಟ್ ಹೆಸರಲ್ಲಿ. ಇದನ್ನ 1 ಎಕರೆಕ 100 ಗ್ರಾಮ್ ಹಾಕ್ರಿ. 100 ಗ್ರಾಮ್ ಸಿಂಪರಣೆ ಮಾಡ್ಬೇಕು. 1-10 ಟ್ಯಾಂಕ್ ಹೋಗ್ಲಿ. ಚಲೋ ಹೊತ್ನಾಗ ಸ್ಪ್ರೇ ಮಾಡ್ಬೇಕಪ್ಪ. ಅದೇ ಸರ್, ಗಿಡ ಬೆಳೆವಲ್ ಸರ್ ಅದು ಬಂದಿದ್ದಕ್ಕ. ಅದೇ ಅದೇ, ಈಗ ಚೆನ್ನಾಗಿ ಸಿಂಪರಣೆ ಮಾಡ್ರಿ ಸರ್. ಎಲ್ಲ ಎಲೆ ಉದುರೋಗ ಸರ್. ಆಮೇಲೆ ಗೊಬ್ಬರ ಕೊಟ್ಟಿರಲ್ಲ? ಗೊಬ್ಬರ ಕೊಟ್ಟಿವಿ ಸರ್, ಎಣ್ಣೆ ಮತ್ತೆ ಹೊಡೆದಿವಿ ಸರ್, ಕಂಟ್ರೋಲ್ ಆಗಿಲ್ಲ ಸರ್. ಅದು ಇಲ್ಲ, ನೋಡಿದ್ರಿ ನೀವು ಯಾವ್ದು ಹೊಡೆದ್ರಿ? ರಿಪ್ಕಿಲ್ ಅಂತ ಹೊಡೆದಿವಿ ಸರ್. ಏನದು, ಸ್ವಲ್ಪ ಕೆಮಿಕಲ್ ಏನಾರು ಇತ್ತು ಹೇಳ್ತಿರೇನ? ರಿಪ್ಕಿಲ್ ರಿಪ್ಕಿಲ್ ಸರ್. ಸರಿ ಸರಿ, ಅದು ಬೇಡ. ಈಗ ಓಶಿನ್ ಅಂತ ಹೇಳಿದ್ನಲ್ಲ, ಓಶಿನ್ ಅಥವಾ ಟೋಕನ್ ಸರ್, 100 ಗ್ರಾಮ್ ಸರ್, 1 ಎಕರೆಕ. ಓಕೆ ಸರ್, ಮಾಡ್ರಿ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಒಳ್ಳೇದು, ಧನ್ಯವಾದ ಸರ್. ಇತ್ತೀಚಿನ ನಮ್ದು ಆವಿಷ್ಕಾರದಲ್ಲಿ ಏನ್ ಕಂಡು ಬಂದೈತೆ ಅಂದ್ರೆ ಸರ್, ಒಂದು ಹೊಸದಾಗಿ ಫೋಮಾ ಅಂತ ಒಂದು ಶಿಲೀಂಧ್ರ ನಾವು ನೋಡಿದ್ವಿ ಸರ್. ಅದು ಈಗ ನಾನು ಯಾವ ರೀತಿ ಮೆಣಸಿನಕಾಯಿನಲ್ಲಿ ಹೇಳಿದೆ ಅದೇ ರೀತಿ ಇಲ್ಲೂ ಸಹ ತೊಗರಿನಲ್ಲಿ ಅದು ಎಲೆ ಮೇಲೆ ಬಾಧೆ ಉಂಟು ಮಾಡುತ್ತೆ, ಮತ್ತೆ ಹೂಗಳ ಮೇಲೆ. ಅಲ್ಲ, ಈ ಸದ್ಯ ಏನು ಬರುವ ಸಾಧ್ಯತೆ ಇದೆ ಸರ್? ಪ್ರತಿ ವರ್ಷನೂ ಬರ್ತಾ ಇದೆ, ಬರ್ತಾ ಇದೆ. ಅದು ಎಲೆ ಚುಕ್ಕಿ ರೋಗ ಉಂಟು ಮಾಡುತ್ತೆ. ಹಲೋ ಹಲೋ ಹಲೋ ಕೇಳಿ ಪ್ರಶ್ನೆ. ಎಲ್ಲಿಂದ ರೀ? ನಾವು ಜೋದ್ರ ತಾಳಕ ಮಶಾದ. ತಮ್ಮ ಹೆಸರ್ರಿ? ಸಣ್ಣಪ್ಪ ಅಂತೇಳಿ ಮಶಾದ. ಹಾ, ಕೇಳ್ರಿ ಪ್ರಶ್ನೆ ಕೇಳ್ರಿ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಕೇಳ್ರಿ. ನಾವು ಹತ್ತಿ ಐತೆ ಸರ್ ನಮ್ದು. ಹಸಿರು ಎಲೆ ಬಂದ್ಬಿಟ್ಟು ತಳದಾಗ ಅದಕ್ಕೆ ಏನಾಗ್ಬೇಕು? ಕೆಂಪು ಆಗ್ಬಿಟ್ಟು ಎಲೆ. ಎಲೆ ಕೆಂಪಾಗ್ತಾ ಇದೆ. ಎಲೆ ಕೆಂಪುಗಾದ್ರಿ, ಧಾನ್ಯನ ಕೆಬ್ಬಳಿ ಧಾನ್ಯ ಜಾಸ್ತಿ ಅದಾವ, ಎಲೆ ಕೆಂಪುಗಾಗಿಬಿಟ್ಟಿದೆ. ಏನು ಹಸಿರು ಹಸಿರು ಹುಳ ಅದಾವ? ಹಸಿರು ದೋಮೆ ಹಚ್ಚರಿ. ಅದ ಹಸಿರು ದೋಮೆ ಇದೆಯಾ? ದೋಮೆ ದ್ವಾಮಿ ಐತೇನ್ರಿ? ಬಿಳಿ ದ್ವಾಮಿ. ಹಾ, ಬಿಳಿ ದ್ವಾಮಿ ಬಂದ್ರೆ ಶರಣಪ್ಪ, ಬಿಳಿ ದ್ವಾಮಿಗೆ ಈ ಪೆಗಾಸಿಸ್ ಅಂತ ಒಂದು ಕೆಮಿಕಲ್ ಬರ್ತಾರಪ್ಪ, ಒಂದು ಒಂದು ಪುಡಿ, ಅದನ್ನ ಒಂದು 150-200 ಗ್ರಾಮ್ ತನಕ ಸ್ಪ್ರೇ ಮಾಡ್ರಿ. ಹಾ, 200 ಗ್ರಾಮ್ ತಗೊಳ್ರಿ. ಈಗ ಒಂದು 10 ಟ್ಯಾಂಕಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಪ್ರೇ ಮಾಡ್ರಿ. ಮಳೆ ಇಲ್ಲ ಖರೆ, ಬಟ್ ದ್ವಾಮಿ ಬಿಡುದಿಲ್ಲ. ನೀವು ಮಳೆ ಬರ್ಲಿಲ್ಲ ಅಂತೇಳಿ ನಾವು ಸಿಂಪರಣೆ ಮಾಡೋದು ಬಿಡಕ್ ಆಗುದಿಲ್ಲ. ಈಗ 2 ತಿಂಗಳ ಮಳೆ ಇಲ್ದ ಭೂಮಿ ಹಂಗೆ ನಿಂತ್ಕೊಂಡ್ರಿ. ಇಲ್ಲ ಇಲ್ಲ, ಏನಾಗಲ್ರಿ, ಸಿಂಪರಣೆ ಅಂತೂ ನಾವು ಸ್ಪ್ರೇ ಅಂತ ಮಾಡ್ಲೇಬೇಕ್ರಿ. ಮಾಡ್ರಿ ಶರಣಪ್ಪ. ಇಲ್ಲ ಬರ್ತದ್ರಿ, ಮಳೆ ಬರ್ತದ, ಶಿವ ಕರುಣಿಸ್ತಾನೆ. ಏನ್ ಮಳೆ ಬರ್ತದ್ರಿ? ಈಗ ಮುಂದೆ ಮುಂದಿನ 2 ದಿನ ಮಳೆ ಇದೆ ಇದೆ ಅಂತ ಹೇಳಿದಾರೆ. ಅದೇ ಸರ್, ಈಗ ಹೌದೌದು, ಎಲ್ಲಾ ಕಡೆ ಸ್ವಲ್ಪ ತೇವಾಂಶದ ಕೊರತೆ ಆಗ್ತಾ ಇದೆ. ಮಳೆ ಕಡಿಮೆ ಆದ ಸಲುವಾಗಿ ಬೆಳೆಗಳು ಬಾಡ್ತಾ ಇದ್ದಾವೆ. ನಮ್ ಜೋಳ ಕಾಲದ ಮಳೆ ಬಹಳಷ್ಟು ಕಡಿಮೆ ಆಗ್ಬಿಟ್ಟಿದೆ. ಅದು ಸ್ಪ್ರೇ ಮಾಡ್ರಿ, ಸ್ಪ್ರೇ ಮಾಡ್ರಿ ಇದನ್ನ. ಓಕೆ ಸರ್. ಪೆಗಾಸಿಸ್ ಅಂತ ಹೇಳಿದ್ರಲ್ಲ, ಪೆಗಾಸಿಸ್. ಮುಂದಿನ ಕರೆ. ಹಲೋ ಹಲೋ ಹಲೋ, ಕೇಳಿ ಪ್ರಶ್ನೆ ಎಲ್ಲಿಂದ ರೀ? ಹಲೋ. ಹಾ, ಕೇಳಿ ಪ್ರಶ್ನೆ ಕೇಳ್ರಿ. ಹಾ, ತಮ್ಮ ಹೆಸರು? ಹಾ, ಕೇಳ್ರಿ, ಏನ್ ಪ್ರಶ್ನೆ ಕೇಳ್ರಿ. ಏನ್ ಹಾಕಿರಿ? ಸರಿ ಕೇಳಿಸ್ತಾ ಇಲ್ಲ ರೀ, ಸ್ವಲ್ಪ ಸರಿ ಮಾತಾಡ್ರಿ. ತೊಗರಿ ಏನಾಗಿದೆ? ನೆಟೆ ಯಜಮಾನ್ರೇ, ಈಗ ಆಕ್ಚುಲಿ ಈಗ ಅದನ್ನೇ ಮಾತಾಡ್ತಾ ಇದೀವಿ. ಈಗ ತೊಗರಿ ನಿಮ್ಗೆ ಒಣಗದ ಒಣಗ ಆಗ್ತಾ ಇದೆ, ಅಲ್ಲಲ್ಲೇ ಅಲ್ಲಲ್ಲೇ ಆಯ್ತಾಯ್ತು. ಈಗ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಎಲ್ಲೆಲ್ಲಿ ಗಿಡಗಳು ಒಣಗ್ತಾ ಇದೆ ಅಲ್ಲಿ ಕಾರ್ಮಡೈಜಿಮ್ ಅಂತ ಪುಡಿ ಸಿಗ್ತದೆ, ಬ್ಯಾವೆಸ್ಟಿನ್ ಅಂತ ಮಾರ್ಕೆಟ್ ಅಲ್ಲಿ. ಅದನ್ನ ನೀವೇನ್ ಮಾಡಿ, ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಪುಡಿ ಹಂಗೆ ಕಲ್ಸ್ಕೊಂಡು ಬಕೆಟ್ ಅಲ್ಲಿ, ಎಲ್ಲೆಲ್ಲಿ ಗಿಡಗಳು ಒಣಗ್ತಾ ಇದಾವೆ ಅಲ್ಲಿ ಸ್ವಲ್ಪ ಗಿಡ ಸುತ್ತ ನೀವು ಮಗ್ನಲ್ಲಿ ಉಯ್ಬೇಕು. ಒಂದು ಮಗ್ನಲ್ಲಿ ಉಯ್ರಿ, ಇಲ್ಲ ಅಂತಂದ್ರೆ ಸ್ಪ್ರೇಯರ್ ನಲ್ಲೇ ಮುಂದಡೆ ನಾಜಲ್ನ ಕಳೆದುಬಿಟ್ಟು ಸುತ್ತ ಗಿಡ ಸುತ್ತ ನೀವು ಅದನ್ನ ಸಿಂಪರಣೆ ಮಾಡ್ಬೇಕು. ನೀವು ಎಲೆಗಳಿಗೆ ಮತ್ತೆ ಗಿಡಕ್ಕೆ ಸಿಂಪರಣೆ ಮಾಡುದು, ಗಿಡ ಸುತ್ತ ಗಿಡ ಸುತ್ತ ಎಲ್ಲೆಲ್ಲಿ ಗಿಡಗಳು ಒಣಗ್ತಾವೆ ಅವಕ್ಕೆಲ್ಲದಕ್ಕೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಸ್ಪ್ರೇ ಮಾಡ್ಬೇಕಂತಿರೋ ಹಾಕ್ಬೇಕು ಅದನ್ನ, ಅದನ್ನ ಸುತ್ತ ನಾವು ಮಣ್ಣಿಗೆ ಹಾಕ್ಬೇಕು, ಮಣ್ಣಿಗೆ ಹಾಕ್ಬೇಕು, ಮಣ್ಣಿಗೆ ಹಾಕ್ಬೇಕು ನಾವು. ಏ, ಕಿತ್ತಾಗಕ್ಕೆ ಹೋಗ್ಬೇಡಿ. ಕಿತ್ತಾಗ ಎಷ್ಟು ಎಕರೆಲ್ಲ ಇದೆ ನಿಮ್ ತೊಗರಿ? ಎಷ್ಟು ಶೇಕಡಾ ಈ ರೀತಿ ನಿಮ್ಗೆ ಲಕ್ಷಣ ಕಾಣಿಸ್ತಾ ಇದೆ ಒಣಗ್ತಾ ಇರೋ ತರ? ನೀವು ಈಗ ಸಿಂಪರಣೆ ಮಾಡ್ತು ಅಂದ್ರೆ ಅದು ಹಾರ್ಡೋದ್ ಕಡಿಮೆ ಆಗುತ್ತೆ. ಈಗ ಸಿಂಪರಣೆ ಅಲ್ಲ, ಸಿಂಪರಣೆ ಹೇಳ್ಬೇಡಿ ಸರ್. ಸಿಂಪರಣೆ ಅಲ್ಲ, ಮಣ್ಣಿಗೆ ನೀವು ಔಷಧಿನ ಸೇರಿಸ್ತು ಅಂತಂದ್ರೆ ಆ ರೋಗ ಹಾರ್ಡೋದ್ ಕಡಿಮೆ ಆಗುತ್ತೆ. ಮತ್ತೆ ನೀವು ಪ್ರತಿ ವರ್ಷ ತೊಗರಿನೇ ಬೆಳೀತಾ ಇರ್ತೀರಾ? ನೆಕ್ಸ್ಟ್ ನೀವು ತೊಗರಿ ಅಥವಾ ಕಡಲೆ ಹಾಕ್ಬೇಕು ಅಂತಂದ್ರೆ ಏನ್ ಮಾಡಿ ಅಂತಂದ್ರೆ, ಸಾಧ್ಯವಾದಷ್ಟು ಸ್ವಲ್ಪ ಬೀಜೋಪಚಾರ ಮಾಡಿ. ಈಗ ಟ್ರೈಕೋಡರ್ಮಾ ಅಂತ ಶಿಲೀಂದ್ರ ನಾಶಕ ಸಿಗುತ್ತೆ ನಮ್ಮಲ್ಲಿ, ನಮ್ಮ ವಿಶ್ವವಿದ್ಯಾಲಯದಲ್ಲೇ ಸಿಗುತ್ತೆ. ಅದನ್ನ ನೀವು ಬೀಜೋಪಚಾರ ಮಾಡಿ ನಂತರ ಬಿತ್ತನೆ ಮಾಡ್ತು ಅಂದ್ರೆ ಈ ರೀತಿ ನೆಟೆ ರೋಗ ಬರೋದು ಕಡಿಮೆ ಆಗುತ್ತೆ ನಿಮ್ಗೆ. ಒಳ್ಳೇದು, ಧನ್ಯವಾದ ಕರೆ ಮಾಡೋದಕ್ಕೆ. ಸರ್, ಈಗ ಮುಖ್ಯವಾಗಿ ಹತ್ತಿ ಬೆಳೆ ಮತ್ತು ಇನ್ನೊಂದು ಪ್ರಮುಖವಾದದ್ದು ತೊಗರಿ ಬೆಳೆ. ತೊಗರಿ ಬೆಳೆಯಲ್ಲಿ ಅಲ್ಲಿ ರೈತರು ಹೇಳೋದು, ಮೇಲ್ಗಡೆ ಎಲ್ಲ ಕುಡಿಯಲ್ಲಿ ಮೊಟ್ಟೆ ಇಡ್ತವೆ, ಮೊಟ್ಟೆ ಬರ್ತವೆ, ಮುಂದೆ ಹುಳ ಹೂ ಬಿಡ್ತಕ್ಕಂಥದ್ದಲ್ಲಿ ಕಾಯಕೊರಕ ಇರ್ಬೋದು. ಯಾವುದು ಈ ಸದ್ಯ ರೈತರು ಏನು ಮುನ್ನೆಚ್ಚರಿಕೆ ತಗೋಬೇಕು, ಯಾವ ರೀತಿ ಅಬ್ಸರ್ವ್ ಮಾಡಬೇಕು ತೊಗರಿ ಬೆಳೆ ಏನಂತೀರಿ? ಅಲ್ಲ, ಯಾವಾಗ ಸಣ್ಣ ಮೊಗ್ಗು ಅಂದರೆ ಹೂಕಿನ ಮುಂಚಿತವಾಗಿ ಏನು ಮೊಗ್ಗು ಬರುತ್ತಲ್ಲ, ಆ ಮೊಗ್ಗಿನ ಮೇಲೆ ಸಣ್ಣ ಸಣ್ಣ ಈ ಕಸಕಸಿ ಕಾಳಿನಂಥ ತತ್ತಿಗಳು ಇಡ್ತ ಸರ್, ಈ ನಮ್ಮ ಕಾಯಿಕೊರಕ. ಆ ತರ ಬಂದಾಗ ನಾವು ತತ್ತಿನಾಶಕ ಸಿಂಪರಣೆ ಮಾಡ್ತಕ್ಕಂಥದ್ದು ಸೂಕ್ತ. ತತ್ತಿನಾಶಕ ಕೆಮಿಕಲ್ಸ್ ಅಂತಂದ್ರೆ ಪ್ರೊಫೆನಫಾಸ್, ನಮ್ಮ ಸಬ್ಸಿಡಿಯಲ್ಲೆಲ್ಲ ಸಿಗ್ತದೆ. ಪ್ರೊಫೆನಫಾಸ್ ಅಂದ್ರೆ ಕ್ಯೂರಕ್ರಾನ್ ಅಂತೇಳಿ ಸಿಗ್ತದೆ, ಅಸ್ತ್ರ ಅಂತ ಸಿಗುತ್ತೆ, ನೆಕ್ಸ್ಟ್ ಮಿಥೋಮಿಲ್ ಅಂತ ಇನ್ನೊಂದಿಗೆ ಪುಡಿ ಸಿಗ್ತದೆ. ಈ ತರ 2-3 ಆಪ್ಷನ್ಸ್ ಇದಾವೆ ಸರ್ ನಮಗೆ. ತತ್ತಿನಾಶಕವನ್ನ ನಾವು ಕೀಟವನ್ನ ಆ ತತ್ತಿ ಇದರಲ್ಲಿ ಕಂಟ್ರೋಲ್ ಮಾಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದು ಸರ್ ನಾವು. ಇನ್ನು ಈಗ ಸದ್ಯಕ್ಕೆ ಬಲೆ ಕೀಟ ಬರ್ತದಲ್ಲ ಅಲ್ಲಿ, ಬಟ್ ಅದಕ್ಕೇನು ಯಾವುದೇ ರೀತಿಯಿಂದ ಸಿಂಪಡಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದರೆ ಬಲೆ ಕಟ್ತಕ್ಕಂಥ ಕೇಸರ್ ನಮ್ಮ ಸಂಶೋಧನೆ ಪ್ರಕಾರ ಒಂದು ಗಿಡಕ್ಕೆ 10 ಬಲೆ ಇದ್ರೂ ಸಹಿತ, ಬಲೆ ಕಟ್ಟುವ ಕೀಟ ಇತ್ತಂದ್ರು ಎಲೆ ಗೂಡು ಕಟ್ಕೊಂಡು ಮಾಡಿರುತ್ತೆ, 10 ಇದ್ರೂ ಸಹಿತ ಯಾವುದೇ ಲಾಸ್ ಮಾಡಲ್ಲ ಅಂತೇಳಿ ನಮ್ಮ ಸಂಶೋಧನೆಯಿಂದ ತಿಳಿದು. ಹಿಂಗಾಗಿ ನಮ್ಮ ರೈತರು ಏನ್ ಮಾಡ್ತಾರೆ, ಒಂದೆರಡು ಬಲೆ ನೋಡಿದ ತಕ್ಷಣ ಸಿಂಪಡಣೆ ಮಾಡ್ಲಿಕ್ಕೆ ಆಸಿಫೇಟು ಅದು ಇದು ಅಂತ ಮಿಕ್ಸ್ ಮಾಡ್ತಾರೆ, ಅದು ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಸೊ ಈ ರೀತಿ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಂಡ್ರೆ ಅಂದ್ರೆ ಮಾಡ್ತಕ್ಕಂತ ಖರ್ಚು ಉಳಿತಂತ ನನ್ನ ಆಸೆ. ಈಗ ರೈತರು ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನೋಡಿ, ನಮ್ಮ ರೈತರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಏನ್ ಮಾಡಿದ್ರೆ ಹತ್ತಿ ಬೆಳೆಯಲ್ಲಿ ಈ ಇದನ್ನ ಪೆರಮನ್ ಟ್ರಾಪ್ಸ್ ಗಳನ್ನ ಮೋಹಕ ಬಲೆಗಳನ್ನ ಹಾಕ್ತಾ ಇದ್ದಾರೆ. ಹೌದು, ಬಹಳಷ್ಟು ಜನ ಹಾಕಿದಾರೆ ಅಲ್ಲಲ್ಲಲ್ಲೇ. ಏನು ಅದಕ್ಕೆ ಮುನ್ನೆಚ್ಚರಿಕೆ, ಹೂವ ಕಾಯಿ ಆಗ್ತಾ ಇದೆ ಹತ್ತಿ, ಯಾವ ಕೀಟ ಬರುವ ಸಾಧ್ಯತೆ ಇರೋದು ಹತ್ತಿಯಲ್ಲಿ? ಈಗ ಹತ್ತಿಯಲ್ಲಿ ನಾವು ಮೋಹಕ ಬಲೆಗಳನ್ನ ಹಾಕ್ತಕ್ಕಂಥದ್ದು ಮುಖ್ಯವಾದದ್ದು. ನಾವು ನಾರ್ಮಲಿ ಎಕರೆಗೆ 2 ಹಾಕಿದ್ರೆ ಅದು ಕೀಟದ ಮಟ್ಟ ಎಷ್ಟು ಮಟ್ಟಿಗೆ ಬರುತ್ತಂತ ಅದು ಹಾಕೋದು ಕಾರಣ ಗುಲಾಬಿ ಕಾಯಿ ಕೊರಕ ಸಮೀಕ್ಷೆ. ನಾರ್ಮಲಿ ಗುಲಾಬಿ ಕಾಯಿ ಕೊರಕ 55-65 ದಿವಸದ ನಂತರ ಬರ್ತದೆ, ಯಾವಾಗ ಸ್ವಲ್ಪ ಜಾಸ್ತಿ ಹೂ ಪ್ರಮಾಣ ಇದ್ದಾಗ. ಅದನ್ನ ಹೆಂಗ್ ಗುರುತಿಸ್ಬೇಕು ಅಂದ್ರೆ, ಹೂ ನಾರ್ಮಲಿ ಹಳದಿಯಾಗಿದ್ದು ಓಪನ್ ಇರ್ತದೆ, ಅಂದ್ರೆ ಪರಾಗಸ್ಪರ್ಶ ಹಾಕ್ಲಿಕ್ಕೆ ಓಪನ್ ಆಗಿರ್ತದೆ. ಯಾವಾಗ ಈ ಕೀಡೆ ನಮ್ಮ ಗುಲಾಬಿ ಕಾಯಿ ಕೊರಕ ಒಳಗ್ ಬಂತು ಹೂವಿನಲ್ಲಿ ಇತ್ತಂದ್ರೆ ಅದನ್ನ ಹೂ ಮುಟ್ರಿ ಮಾಡ್ಬಿಡ್ತದೆ, ಒಳಗಡೆ ಮುಟ್ರಿ ಮಾಡಿ ಒಳಗಡೆ ಪರಾಗ ರೇಣುವನ್ನ ತಿಂತಾ ಇರ್ತದೆ. ಯಾವಾಗ ಹೂ ಮುಟ್ರಿ ಆಗಿದೆ ಅಂತಂದ್ರೆ ಅಲ್ಲಿ ನಮಗೆ ಪಿಂಕ್ ಬೋಲರ್ ಬಂದಿದೆ ಅಂತ ಇದನ್ನ ಗಮನಿಸ್ಬೇಕು ರೈತರು. ಜೊತೆಗೆ ನಾವು ಟ್ರ್ಯಾಪ್ ಹಾಕಿರ್ತೀವಿ, ಮೋಹಕ ಬಲೆಗಳನ್ನ ಹಾಕಿರ್ತೀವಿ. ಯಾವಾಗ ನಾವು ಏನು ಪತಂಗಗಳನ್ನ ಕಂಡ್ರೆ ಹಾ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ, ಪಿಂಕ್ ಪೋಲರ್ ಜಾಸ್ತಿ ಆಗ್ತಾ ಇದೆ, ಮೋಹಕ ಬಲೆಗಳಲ್ಲಿ ಪತಂಗಗಳು ಇಷ್ಟೇ ಇರ್ಬೇಕಂತಿರ್ತದೆ. ಹೌದು, ಅದು ಎಷ್ಟಿದೆ ಅಂತಂದ್ರೆ 7 ಪತಂಗ ಒಂದು ಬಲೆಗೆ ಒಂದು ವಾರಕ್ಕೆ ಅಂತ ಹೇಳ್ತೀವಿ ನಾವು. ಆ ತರ ಇದ್ರೆ ಸ್ವಲ್ಪ ಇದನ್ನ ತಿಳ್ಕೊಂಡು ಮಾಡಿದೆ ಆದ್ರೆ ಅವಾಗ ಏನ್ ಹೊಡಿಬೇಕನ್ನೋ ಪ್ರಶ್ನೆ ಬರುತ್ತೆ. ಅವಾಗ ನಾರ್ಮಲಿ ಯಾರಾದ್ರೂ ಸಾವಯವದತ್ತ ಮಾಡ್ತೀನಿ ನಾನು, ಎಣ್ಣೆ ಹೊಡೆಯಂಗಿಲ್ಲ ಅಂತಂದ್ರೆ, ನಾವು ಟ್ರೈಕೋಗ್ರಾಮ ಬ್ಯಾಕ್ಟ್ರಿ ಅಂತ ನಮ್ಮಲ್ಲಿ ಪ್ರಯೋಗಶಾಲೆಯಲ್ಲಿ ಉತ್ಪಾದನೆ ಮಾಡ್ತೀವಿ, ಕೃಷಿ ವಿಷಯದಲ್ಲಿ ರಾಯಚೂರಲ್ಲಿ. ಅದನ್ನ 3 ಕಾರ್ಡ್ ಅಂತ ಹೇಳ್ತೀವಿ, ಅಂದ್ರೆ 60,000 ಒಂದು ಎಕರೆಗೆ, ಒಂದು ಕಾರ್ಡ್ ಅಂದ್ರೆ 20,000 ಕಾರ್ಡ್ ಇರ್ತಾವ. ಸುಮ್ನೆ ಹಿಂಗ್ ಕಟ್ ಮಾಡಿ ಒಂದು ಸ್ಟ್ಯಾಪಲ್ ಮಾಡಿದ್ರು ಒಂದ್ ಎಕರೆಗೆ ಮಾಡ್ಬಿಡೋದು ಸರ್. ಇಲ್ಲ ನಾನು ಔಷಧಿ ಹೊಡಿತೀನಿ, ಕೆಮಿಕಲ್ ಹೊಡಿತೀನಿ ಅಂತಂದ್ರೆ ಪ್ರೊಫೆನಫಾಸ್ ಹೊಡಿಬಹುದು, ಒಂದ್ ಎಕರೆಗೆ 250 ml ತನ ಆ ಒಂದು ಟೈಮ್ನಲ್ಲಿ ನಾವು ಹೊಡಿಬಹುದು ಸರ್. ಇಲ್ಲ ನಾನು ಮಿಥೋಮಿಲ್ ಅಂತ ಹೇಳಿ ಬರ್ತದೆ, ಮಿಥೋಮಿಲ್ ಅಥವಾ 30 ಕಾರ್ಬ್ ಅಂತ ಬರುತ್ತೆ, ಈ ಮೂರಲ್ಲಿ ಯಾವ್ದಾದ್ರೂ ಸಹಿತ ನಾವು ಸಿಂಪಡಣೆ ಮಾಡಬಹುದು. ಸೊ ಈಗ ನಾರ್ಮಲಿ ಬಿಟಿ ಹತ್ತಿ ಬೆಳೆದ್ರು ಸಹಿತ ಈ ಪಿಂಕ್ ಬೋಲರ್ ಬರ್ಲಿಕ್ಕೆತ್ತದ. ಯಾಕಂದ್ರೆ ಈಗ ಒಂದು 5-6 ವರ್ಷದಿಂದ ರೆಸಿಸ್ಟೆನ್ಸ್ ಬೆಳೆಸ್ಕೊಂಡ್ಬಿಟ್ಟು ಕೀಟನಾಶಕಕ್ಕೂ ಬೆಳೆಸ್ಕೊಂಡಿದೆ, ಬಿಟಿ ಹತ್ತಿಗೂ ಬೆಳೆಸ್ಕೊಂಡಿದೆ. ಇದು ದಯವಿಟ್ಟು ಏನ್ ಮಾಡ್ಬೇಕಂತಂದ್ರೆ, ನೀವು ಮೋಹಕ ಬೆಳೆಗಳನ್ನ 2 ಬದಲಿಗೆ 10 ಹಾಕ್ರಿ ಒಂದ್ ಎಕರೆಗೆ. ಅಂದ್ರೆ ಮಾಸ್ ಟ್ರಾಪಿಂಗ್ ಅಂತೇಳಿ ಅನೇಕ ಗಂಡು ಪತಂಗಗಳನ್ನ ಆಕರ್ಷಣೆ ಮಾಡಿ ಹೆಣ್ಣಿಗೆ ಸಿಗ್ಲಾರ್ದಂಗ ಮಾಡಬಹುದು. ಆಮೇಲೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಒಂದು ಲಿಂಗಾಕರ್ಷಕ ಅಂಟು ಪದಾರ್ಥವನ್ನ ಬಿಡುಗಡೆ ಮಾಡಿದೀವಿ ನಾವು ಕೃಷಿ ವಿಷಯದಲ್ಲಿ ರಾಯಚೂರಿನಲ್ಲಿ. ಸತತವಾಗಿ 4 ವರ್ಷ ಪ್ರಯೋಗ ಮಾಡಿ ರೈತರು ಹೊಲಗಳಲ್ಲೇ ಪ್ರಯತ್ನ ಮಾಡಿ ಇದು ಸಕ್ಸಸ್ ಮಾಡಿದೀವಿ. ಇದೇನಂತಂದ್ರೆ ಸ್ಪ್ಲಾಟ್ ಅಂತ ಕರೀತಾರೆ ಸರ್, SPLAT ಸ್ಪ್ಲಾಟ್ ಅಂತ ಇಂಗ್ಲಿಷ್ ನಲ್ಲಿ. ಇದು ಒಂದು ಗುಲಾಬಿ ಕಾಯಿ ಕೊರಕಕ್ಕೆ ಲಿಂಗಾಕರ್ಷಕ ಅಂಟು ಪದಾರ್ಥ ಅಂತ ಹೇಳ್ಬೋದು. ಇದನ್ನ ಒಂದು ನಮ್ಮೇನು ಪೇಸ್ಟ್ ಇದ್ದಂಗೆ ಇರ್ತದೆ, ಒಂದು ಟ್ಯೂಬ್ 125 ಗ್ರಾಮ್ ಇರ್ತದೆ, ಪೇಸ್ಟ್ ಇರ್ತದಲ್ಲ ಸರ್, ಆ ತರ ಇರ್ತದೆ. ಇದನ್ನ ಒಂದು 10 square meter ಏರಿಯಾಕ ಒಂದು ಚುಕ್ಕೆ ಒಂದು ಇದು ಬಂದಂಗ ಒಂದೇನ ಅಂಟ್ ಅಂತ ಹತ್ತಿವಲ್ಲ ಅದೇನು ಗಿಡಕ್ಕೆ ಬರಿಸಿ ಬಿಡೋದು. ಅಂಟ್ ಎಷ್ಟಿರ್ಬೇಕಂತಂದ್ರೆ ಇಲ್ಲ ಸರ್, ಎಲೆಗರಿಸಿದ್ರೆ ಎಲೆ ಹಿಂಗ ಗಾಳಿಗೆ ಇದಾಗ ಟಚ್ ಆಗಿ ಇದಾಗ್ಬೋದು. ಎಲೆ ಏನು ಕಾಂಡದಿಂದ ಬಂದಿರುತ್ತಲ್ಲ, ಪಿಟಿಓಲ್ ಜಂಕ್ಷನ್ ಅಂತ ಕರಿತೀವಿ ನಾವು, ಅಲ್ಲಿ ಹಚ್ಚಿಬಿಟ್ರೆ ಅದಕ್ಕ ಡಿಸ್ಟರ್ಬೆನ್ಸ್ ಇರಲ್ಲ. ಕುಡಿಭಾಗದಲ್ಲಿ ಎಲೆ ಏನ್ ಕಾಂಡದಿಂದ ಬಂದಿರುತ್ತಲ್ಲ ಅಲ್ಲಿ ಹಚ್ಚಬೇಕು. ಎಷ್ಟು ಹಚ್ಚಬೇಕಂತಂದ್ರೆ ನಾವು ಶೇಂಗಾ ಕಾಳದಷ್ಟು, ಶೇಂಗಾ ಕಾಳದಷ್ಟು ಹಚ್ಚಿಬಿಟ್ರೆ ಒಂದು ಟ್ಯೂಬ್ 400 ಗಿಡಕ್ಕೆ ಹಚ್ಚಬೇಕು. ಅಲ್ಲಲ್ಲಲ್ಲಿ ಹಚ್ಚಿದ್ರೆ ಅಂದ್ರೆ 10 square meter ಒಂದು ಕಾಳಿನಷ್ಟು, ಒಂದು ಶೇಂಗಾ ಕಾಳಿನಷ್ಟು ಅದು ಅಂಟ್ ಹಚ್ಚಿಬಿಟ್ರೆ ಆ ಅಂಟಿಂದ ಗಂಡು ಪತಂಗ ಬರ್ತಾವ. ಯಾಕೆ ಬರ್ತಾವ? ಅಲ್ಲಿ ಹೆಣ್ಣೈತೆ ಅಂತೇಳಿ ವಾಸನೆ ಹುಡ್ಕೊಂಡು ಬರ್ತಾವ. ಹೆಣ್ಣು ಇರಂಗಿಲ್ಲ, ಕನ್ಫ್ಯೂಸ್ ಆಗ್ತದ, ಹೆಣ್ಣು ಗಂಡಿಗೆ ಸಿಗೋದಿಲ್ಲ, ಹೆಣ್ಣು ಮತ್ತು ಗಂಡು ಸಂಪರ್ಕ ಆಗಲ್ಲ, ಇದರಿಂದ ಸಂತಾನೋತ್ಪತ್ತಿ ಆಗಲ್ಲ. ಇದನ್ನ ನಾವು ಕೀಟ ಕುಟುಂಬ ನಿಯಂತ್ರಣ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಇನ್ಸೆಕ್ಟ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಹೇಳ್ತೀವಿ, ಅಥವಾ ಮೇಟಿಂಗ್ ಡಿಸ್ಟ್ರಪ್ಷನ್ ಅಂತಾನು ಕರಿತೀವಿ ಸರ್. ಇದು ಮಾಡೋದ್ರಿಂದ ತುಂಬಾ ಸಕ್ಸಸ್ ಆಗಿದೆ, 100 ಆಲ್ಮೋಸ್ಟ್ ಒಂದು 90-95% ಸಕ್ಸಸ್ ಆಗಿದೆ. ಆ ಟ್ಯೂಬಿಗೆ ಎಷ್ಟಾಗ ಸರ್ ಕಾಸ್ಟ್? ಆ ಟ್ಯೂಬಿಗೆ ಈಗ ಮಾರ್ಕೆಟ್ ಅಲ್ಲಿ ಒಂದು ಟ್ಯೂಬಿಗೆ 1,299 ರೂಪಾಯಿ ಅಂತ ಎಂ ಆರ್ ಪಿ ಇದೆ. 1,299 ರೂಪಾಯಿ. ನಾವು ಮೂರು ಸರಿ ಹಚ್ಚಲಾಕ್ ಕೇಳ್ತೀವಿ, 35, 65, 95 ದಿವಸ. ಮೂರು ಸರಿ ಹಚ್ಚಿದ್ರು ಸಹಿತ 3,900 ರೂಪಾಯಿ ನಮಗೆ ಆಲ್ಮೋಸ್ಟ್ ಇದಕ್ಕೆ ಬರ್ತದೆ. 4,000 ಅಂತಂದ್ರೂ ಹಚ್ಚೋರಿಗೆ 1,000 ರೂಪಾಯಿ ಕೂಲಿ ಕೊಟ್ರೂ 5,000 ರೂಪಾಯಿ ಆಗುತ್ತೆ. ಬಟ್ ಪಿಂಕ್ ಬೋಲ್ವರ್ಮ್ ನಾವು ಏನು ಎಣ್ಣೆ ಹೊಡೆದ್ರು ಸಹಿತ 3-4 ಕ್ವಿಂಟಲ್ ಲಾಸ್ ಅಂತೂ ಮಾಡೇ ಮಾಡ್ತದೆ, ಯಾಕಂದ್ರೆ ರೆಸಿಸ್ಟೆನ್ಸ್ ಬೆಳ್ಕೊಂಡದ. ಸೊ ಈಗ 3-4 ಕ್ವಿಂಟಲ್ ಅಂದರೆ ನಮಗೆ 4 ಕ್ವಿಂಟಲ್ ಅಂದರೆ 20,000 ರೂಪಾಯಿ ಲಾಸ್ ಆಯಿತು. ಈ ಒಂದು ಟ್ಯೂಬ್ ಹಚ್ಚೋದ್ರಿಂದ 1 ಕ್ವಿಂಟಲ್ ಖರ್ಚು ಹೋದ್ರೂ ಸಹಿತ